ಇದು ಆಕಾಶವಾಣಿ. ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ. ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿಯವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಹಳ ತಿನ್ವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ನಮ್ಮ ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ನೇಗಿಲು ಮಡಿತ, ನಂತರ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ಗುಡಿಹಳ್ಳಿ ಗ್ರಾಮದ ಕೃಷಿಕ ಓ ರಂಗಪ್ಪ ಅವರೊಂದಿಗಿನ ಸಂದರ್ಶನ ಹಾಗೂ ಜನಪದ ಗೀತೆಗಳು ಪ್ರಸಾರವಾಗುತ್ತವೆ. ಕಾರ್ಯಕ್ರಮ ನೇಗಿಲು ಮಡಿತ. ರೈತ ಬಾಂಧವರಿಗೆ ನಮಸ್ಕಾರ. ನಾನು ಡಾಕ್ಟರ್ ರಾಜಶೇಖರಪ್ಪಕ್ಕೆ, ಸಹಾಯಕ ಪ್ರಾಧ್ಯಾಪಕರು ಕೃಷಿ ಕೀಟಶಾಸ್ತ್ರ ವಿಭಾಗ. ನಾನು ಅಖಿಲ ಭಾರತ ಜಾಲಬಂಧು ಯೋಜನೆ ತಂಬಾಕು ವಲಯ ಕೃಷಿ ಮತ್ತು ಸಂಶೋಧನಾ ಕೇಂದ್ರ ನವಿಲೆ ಶಿವಮೊಗ್ಗ ಇಲ್ಲಿ ಕಾರ್ಯನಿರ್ವಹಿಸುತ್ತಾ ಇದ್ದೇನೆ. ನಾನು ಈ ದಿನ ತಂಬಾಕಿನ ಬೆಳೆಯಲ್ಲಿ ಕಪ್ಪು ಚಿಕ್ಕೆ ಉಳುವಿನ ಬಾಧೆಯ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡಲು ಇಚ್ಛಿಸುತ್ತೇನೆ. ಈ ಒಂದು ತಂಬಾಕಿನ ಬೆಳೆಯಲ್ಲಿ ಅನೇಕ ರೀತಿಯ ಕೀಟಗಳು ತಂಬಾಕನ್ನು ಬಾಧಿಸುತ್ತವೆ. ಅವುಗಳಲ್ಲಿ ಎರಡು ವಿಧದ ಕೀಟಗಳಿವೆ. ಮೊದಲನೇದಾಗಿ ರಸ ಇರುವ ಕೀಟಗಳು, ಎರಡನೆಯದು ಎಲೆ ತಿನ್ನುವ ಹುಳುಗಳು. ಎಲೆ ತಿನ್ನುವ ಹುಳುಗಳಲ್ಲಿ ಪ್ರಮುಖವಾಗಿ ಎಲೆ ತಿನ್ನುವ ಚುಕ್ಕೆ ಹುಳು, ಇದನ್ನು ವೈಜ್ಞಾನಿಕವಾಗಿ ಸ್ಪೋಡಾಪ್ಟ್ರಾ ಲಿಟರಾ ಎಂದು ಕರೆಯುತ್ತೇವೆ. ಈ ಪೀಡೆಯು ಸಸಿಮಡಿ ಮತ್ತು ಮುಖ್ಯ ತಾಕುವಿನಲ್ಲಿ ಕಂಡುಬರುತ್ತದೆ. ಈ ಪೀಡೆಯ ಪತಂಗವು ಮಧ್ಯಮ ಗಾತ್ರವಾಗಿದ್ದು ಮುಂಭಾಗದ ರೆಕ್ಕೆಗಳ ಬಣ್ಣ ಕಪ್ಪು ಬಿಳಿ ಮತ್ತು ಬೂದು ಗೆರೆಗಳಿಂದ ಕೂಡಿರುತ್ತದೆ. ಹಿಂಭಾಗದ ರೆಕ್ಕೆಗಳ ಅಂಚು ಕಂದು ಬಣ್ಣ ಮತ್ತು ಉಳಿದ ಭಾಗ ಬಿಳಿಯಾಗಿರುತ್ತದೆ. ಹೆಣ್ಣು ಪತಂಗಗಳು ಬಿಳಿ ಬಣ್ಣದ ಮೊಟ್ಟೆಗಳನ್ನು 200 ರಿಂದ 2000 ಎಲೆಯ ಕೆಳಭಾಗದಲ್ಲಿ ಗುಂಪು ಗುಂಪಾಗಿ ಇಡುತ್ತವೆ. ಈ ಮೊಟ್ಟೆಯಿಂದ 4-5 ದಿನಗಳಲ್ಲಿ ಮರಿ ಹುಳುಗಳು ಹೊರಬರುತ್ತವೆ. ಮೊಟ್ಟೆಯಿಂದ ಹೊರಬಂದ ಮರಿ ಹುಳುಗಳು ಹಸಿರಾಗಿದ್ದು ಎಳೆಯ ಎಲೆ ಮತ್ತು ಕಾಂಡವನ್ನು ರಾತ್ರಿ ಹೊತ್ತಿನಲ್ಲಿ ತಿನ್ನುತ್ತವೆ. ಹಗಲಿನಲ್ಲಿ ಇವು ಎಲೆಗಳ ಕೆಳಭಾಗದಲ್ಲಿ ಅಥವಾ ಮಣ್ಣಿನಲ್ಲಿ ಅವಿತುಕೊಂಡಿರುತ್ತವೆ. ಇವು ಪೂರ್ತಿ ಎಲೆಗಳನ್ನು ತಿಂದು ಗಿಡಗಳನ್ನು ಬರಲು ಬರಲಾಗಿ ಮಾಡುತ್ತವೆ. ಎಲೆ ಮತ್ತು ಸುಳಿಗಳ ಮೇಲೆ ಉಳುವಿನ ಇಕ್ಕೆಗಳನ್ನು ನಾವು ಕಾಣಬಹುದು. ಬೆಳೆದ ಹುಳುಗಳು 4-5 ಸೆಂಟಿಮೀಟರ್ ಉದ್ದ, ದೇಹದ ಬಣ್ಣ ನಸು ಹಸಿರಿನಿಂದ ಕೂಡಿದ್ದು, ತಲೆ ಹಿಂಭಾಗದಲ್ಲಿ ಒಂದು ಕಪ್ಪು ಪಟ್ಟಿ ಇರುತ್ತದೆ. ದೇಹದ ಮೇಲೆಲ್ಲ ಕಪ್ಪು ಚುಕ್ಕೆಗಳು ಇರುತ್ತವೆ. ಈ ಪೀಡೆಯ ಒಟ್ಟು ಜೀವನದ ಅವಧಿ 26-37 ದಿನಗಳು. ಈ ಪೀಡೆಯ ನಿರ್ವಹಣೆ ಬಗ್ಗೆ ನಾವು ತಿಳಿದುಕೊಳ್ಳುವುದಾದರೆ, ನಾಟಿ ಮಾಡುವುದಕ್ಕಿಂತ ಮೊದಲು ಆಳವಾದ ಮಾಗಿ ಉಳುಮೆಯನ್ನು ಏಪ್ರಿಲ್ ಮೇ ತಿಂಗಳಲ್ಲಿ ಮಾಡಬೇಕಾಗುತ್ತದೆ. ಹೀಗೆ ಮಾಡುವುದರಿಂದ ಕೀಟದ ವಿವಿಧ ಹಂತಗಳನ್ನು ಬಿಸಿಲಿಗೆ ಒಡ್ಡಿ ನಾಶಪಡಿಸುತ್ತದೆ. ಹಾಗೂ ಸಸಿ ಮಾಡುವುದಕ್ಕಿಂತ 15 ದಿನಗಳ ಮುಂಚೆ ಹೊಲದ ಸುತ್ತಲೂ ಹರಳಿನ ಗಿಡಗಳನ್ನು ಬೆಳೆಸಬೇಕು. ಹೀಗೆ ಬೆಳೆಸುವುದರಿಂದ ಇದು ಹೆಣ್ಣು ಪತಂಗಗಳನ್ನು ತನ್ನತ್ತ ಆಕರ್ಷಿಸಿ ಮೊಟ್ಟೆಯಿಡಲು ನೆರವು ಮಾಡಿಕೊಡುತ್ತದೆ. ತದನಂತರ ಗುಂಪು ಗುಂಪಾಗಿರುವ ಮೊಟ್ಟೆಗಳನ್ನು ಮತ್ತು ಮರಿಹುಳುಗಳನ್ನು ಆಯ್ದು ತೆಗೆದು ನಾಶ ಮಾಡಬೇಕು. ಈ ರೀತಿ ಮಾಡಿದ ನಂತರ ಹಸಿಮಡಿಗಳಲ್ಲಿ ಶೇಕಡ 2 ಬೇವಿನ ಬೀಜದ ಕಷಾಯವನ್ನು ಮುಖ್ಯ ತಾಕುಗಳಲ್ಲಿ ಬಳಸಬೇಕಾಗುತ್ತದೆ. ಹಾಗೂ ಪ್ರತಿ ಎಕರೆಗೆ 4 ಲಿಟ್ಟು ಲಿವರ್ ಮೋಹಕ ಬಲೆಗಳನ್ನು ಬಳಸಿ ಕೀಟಗಳನ್ನು ನಿಯಂತ್ರಣ ಮಾಡಬಹುದಾಗಿದೆ. ಸಸಿಮಡಿ ಮತ್ತು ಮುಖ್ಯ ತಾಕುಗಳಲ್ಲಿ ಈ ಪೀಡೆಗಳ ಹಾವಳಿ ಹೆಚ್ಚಾಗಿ ಕಂಡು ಬಂದಾಗ ಎಮಮೆಕ್ಟಿನ್ ಬೆನ್ಜವೇಟ್ 5 ಕೀಟನಾಶಕವನ್ನು 10 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕಾಗುತ್ತದೆ. ಬದಲಾಗಿ ನೋವಲ್ಯೂರಾನ್ 10 ml ಕೀಟನಾಶಕವನ್ನು 10 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬಹುದಾಗಿದೆ. ಈ ರೀತಿಯ ದ್ರಾವಣವನ್ನು 4 ಮತ್ತು 5 ವಾರದಲ್ಲೂ ಸಹ ಸಿಂಪರಣೆ ಮಾಡಬೇಕು. ಇನ್ನು ಹವಾಮಾನ ವೈಪರೀತ್ಯ ಉಂಟಾದಾಗ ವಿಷಹಾರವನ್ನು ಸಹ ತಯಾರಿಸಿ ಈ ಉಳುವಿನ ಹತೋಟಿಯನ್ನು ಮಾಡಬಹುದು. 6 kg ಬೆಲ್ಲವನ್ನು 12 ಲೀಟರ್ ನೀರಿನಲ್ಲಿ ಬೆರೆಸಿ ದ್ರಾವಣವನ್ನು ತಯಾರು ಮಾಡಿಕೊಳ್ಳಬೇಕು. ಈ ದ್ರಾವಣಕ್ಕೆ 25 kg ಭತ್ತದ ತೌಡನ್ನು ಹಾಕಿ 1 ಇಡೀ ನೆನೆಯಲು ಬಿಡಬೇಕಾಗುತ್ತದೆ. ಮಾರನೆಯ ದಿನ ಸಂಜೆ 200 ml ಎಮಮೆಕ್ಟಿನ್ ಬೆನ್ಜವೇಟ್ ಕೀಟನಾಶಕವನ್ನು ಈ ದ್ರಾವಣಕ್ಕೆ ಹಾಕಿ ಚೆನ್ನಾಗಿ ಕಲಸಬೇಕು. ನಂತರ ಈ ಮಿಶ್ರಣವನ್ನು ಸಸಿಮಡಿ ಹಾಗೂ ಮುಖ್ಯ ತಾಕುವಿನಲ್ಲಿ ಸಂಜೆಯ ಹೊತ್ತು ಎರಚಬೇಕು. ಇದಕ್ಕೆ ಹುಳುಗಳು ಆಕರ್ಷಿಸಿ ವಿಷಾಹಾರವನ್ನು ತಿಂದು ಸಾಯುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ನನ್ನ ಮೊಬೈಲ್ ಸಂಖ್ಯೆಯಾದ 9481112600 ಇದಕ್ಕೆ ಸಂಪರ್ಕಿಸಬಹುದು. ವಂದನೆಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಮಾಘ ಫಾಲ್ಗುಣ ಮಾಸ ಶಿಶಿರ ಋತು. ಜನವರಿ ಮಾರ್ಚ್ ಮಧ್ಯೆ ಹಾಲು ತುಪ್ಪ ಎಣ್ಣೆ ಅಕ್ಕಿಗಳಿಂದ ತಯಾರಿಸಿದ ಆಹಾರ ಅತ್ಯುತ್ತಮ. ಶೀತ ಹೆಚ್ಚು, ಜೊತೆಗೆ ಒಣಹವೆ. ಖಾರದ ಆಹಾರ, ಕಹಿ ಒಗರು ಪದಾರ್ಥ ವರ್ಜಿಸಿ. ತಂಪು ಪಾನೀಯ ನಿಷಿದ್ಧ. ಬಿಸಿನೀರು ಸೇವನೆ, ದೇಹಕ್ಕೆ ಅಭ್ಯಂಜನ, ವ್ಯಾಯಾಮ ಅತಿ ಉತ್ತಮ. ಉತ್ತಮ ಆಹಾರ ಪದ್ಧತಿ, ಶಿಶಿರ ಋತುವಿನಲ್ಲಿ ಆರೋಗ್ಯ ವೃದ್ಧಿ. ಆಯುಷ್ ಉವಾಚ. ಆಯುಷ್ ಪದ್ಧತಿ ನಿಮ್ಮ ಆರೋಗ್ಯ ಸಂಗಾತಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ. ಈಗ ಬಿಕೆ ಸುಮಿತ್ರ ಅವರ ಧ್ವನಿಯಲ್ಲಿ ಒಂದು ಜನಪದ ಗೀತೆ. ಸತ್ಮೋದಾ ಸೀತೆಯ ಕಳಕೊಂಡು ಬಲು ಕಷ್ಟಪಟ್ಟ ಸುಖ ಎಲ್ಲರಿಗೆಲ್ಲೈತೋವ ಸುಖ ಎಲ್ಲರಿಗೆಲ್ಲೈತೋವ ದುಃಖ ತುಂಬ್ಯಾದೆ ಮರುತ್ಯಾದು ಮ್ಯಾಲೆ ಇದೀಗ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ಗುಡಿಹಳ್ಳಿ ಗ್ರಾಮದ ಕೃಷಿಕ ಓ ರಂಗಪ್ಪ ಅವರೊಂದಿಗಿನ ಸಂದರ್ಶನ ಕೇಳೋಣ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚಳ್ಳಕೆರೆ ತಾಲೂಕು ಗುಡಿಹಳ್ಳಿಯ ಪ್ರಗತಿಪರ ಕೃಷಿಕರಾದ ಓ ರಂಗಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಸಮಗ್ರ ಕೃಷಿಯ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಳ್ಳಿಕ್ ಬಂದರೆ. ರಂಗಪ್ಪರ, ಈ ಕಾರ್ಯಕ್ರಮ ಸ್ವಾಗತಕ್ಕೆ ನಮಸ್ಕಾರ. ಸ್ವಾಮಿ ನಮಸ್ಕಾರ. ಹಾಗಿದ್ರೆ ರಂಗಪ್ಪರ, ಈ ಕೃಷಿ ಬದುಕಾಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರೆ? ಸ್ವಾಮಿ, ಕೃಷಿ ಬದುಕಂದ್ರೆ ನಮ್ಮ ತಾತನ ಕಾಲದಿಂದ ಕೃಷಿ ಬದುಕೇನೆ. ಈಗ ನಮ್ಮ ತಂದೆಯರು ಏನು ಕಾರ್ಪೆಂಟರ್ ಕೆಲಸ ಮಾಡ್ತಿದ್ರು, ಜಮೀನಿಲ್ಲ ನಮ್ದು, ಏನು ಅರ್ಧ ಎಕರೆ ಜಮೀನು ಇಲ್ಲ ನಮ್ದು. ನಮ್ಮ ತಾತ ಏನೋ ಒಂದು ಸ್ವಲ್ಪ ಒಂದು 7 ಎಕರೆ ಏನಿದ್ರೆ ಅದನ್ನ ಯಾರಿಗೋ ಒಂದು 300 ರೂಪಾಯಿ ಗಾಡಿ ಇಟ್ಟಿದ್ದಾನೆ. ಅದು ನಮ್ಮಪ್ಪ ಒಂದು ಸ್ವಲ್ಪ ಪ್ರವಿಧಾನಕ್ಕೆ ಬಂದ್ಮೇಲೆ ಕಾರ್ಪೆಂಟರ್ ಕೆಲಸ, ಬಡಿಗೆ ಕೆಲಸ ಅಂದರೆ ಕಾರ್ಪೆಂಟರ್ ಅಂದರೆ ಈ ಏನು ವ್ಯವಸಾಯದ ಮುಟ್ಟು ಮಾಡ್ತಾರಲ್ಲ, ಮಡಿಕೆ ಕುಂಟೆ ಅವೆಲ್ಲ ಅವೆಲ್ಲ ಕೆತ್ಕೊಂಡು ಏನೋ ಸ್ವಲ್ಪ ನಮ್ಮ ಮಕ್ಕಳನ್ನೆಲ್ಲ ಸ್ವಲ್ಪ ಓದ್ಸೋಕ್ಕಾಗಲಿಲ್ಲ ಅದನ್ನ ಕೈಲಿ. ದೊಡ್ಡವ್ರನ್ನ ಮಾಡಿದ್ದಾರೆ, ದೊಡ್ಡವ್ರನ್ನ ಮಾಡಿ ಅದರಾಗೆ ಒಂದು 50 ಎಕರೆ ಜಮೀನು ಮಾಡಿದ್ದಾರೆ. ನಮಗೆಲ್ಲ ಅರ್ಧ ಹೊಟ್ಟಿಗೆ ಊಟ ಹಾಕ್ಕೊಂಡು ದುಡ್ಡು ಕೂಡಿಟ್ಕೊಂಡು ಅದರಲ್ಲಿ ಒಂದು 50 ಎಕರೆ ಜಮೀನು ಮಾಡಿದ್ದಾರೆ. ಈಗ ನಾವೇನು ಮಾಡ್ತಿದ್ದೀವಿ ಅಂದರೆ ಬೆಳಗ್ಗೆ ಎದ್ದೇಳ್ತಿದ್ದಂಗೆ ಹೋಗಿ ಊರು ಮುಂದೆ ಕೂತ್ಕೊಂತೀವಿ. ಹಂಗಾಗಿ ನಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ. ಅವಾಗ ನಾನೊಂದು ತೀರ್ಮಾನ ತಗೊಂಡೆ, ನಮ್ಮಪ್ಪ 50 ಎಕರೆ ಮಾಡಿದ್ದೇನೆ, ಕೊನೆಗೆ ನಾವು ಅದನ್ನು ಒಂದು 5 ಎಕರೆನಾದರೂ ಮಾಡಿದರೆ ನಾವು ತಂದುಕೊಡ್ತವರಾಗ್ತೀವಿ ಅಂತೇಳಿ ನಾವು ಒಂದು 10 ಎಕರೆ ನಾನು ನೀರಾವರಿ ಏನೋ ಸ್ವಲ್ಪ ಏನೋ ಮಾಡ್ಕೊಂಡು ತಗೊಂಡ್ವಿ. ಬೆಳೆ ಬೆಳಿತೀವಿ ಸುಮ್ಮನೆ. ನೀರಾವರಿ ಜಮೀನು ಎಷ್ಟು ಎಕರೆ ಇದೆ? 60 ಎಕರೆ ಇತ್ತು ಸುಮ್ಮನೆ. 60 ಎಕರೆ ಐತೆ. ಎಲ್ಲ ನೀರಾವರಿನ ಖುಷ್ಕಿ ಜಮೀನು ಇಲ್ಲ, ಒಂದು 30 ಎಕರೆ ನೀರಾವರಿ ಮಾಡಿದ್ದೀವಿ. ಎಲ್ಲ ಅಣ್ಣ ತಮ್ಮ 4 ಜನ ನಾವು, ಎಲ್ಲ 2 ಬೋರ್ಗಳಿದಾವೆ, ಎಲ್ಲ ನಮ್ಮ ಅಪ್ಪರೆಲ್ಲ ಮಾಡಿಕೊಟ್ಟಿದ್ದಾರೆ ನಮ್ಮ ತಂದೆಯವರು, ಚೆನ್ನಾಗಿ ಮಾಡ್ಕೊಂಡು ತಿಂತೀವಿ. ಈಗ ನಾನು ಬೆಳೆ ಇಟ್ಟಿರೋದು, ಬೆಳೆ ಹೆಂಗೆ ಲಾಸ್ ಆಗ್ತೈತೆ ಅಂದರೆ ನಾವು ಒಂದೇ ಬೆಳೆ ಇಟ್ಕೊಂಡು ಹೋಗ್ತೀವಲ್ಲ, ನಾನು 4.5 ಸಾವಿರ ದಾಳಿಂಬೆ ಗಿಡ ಹಾಕಿದೆ, ಹಂಗಾಗಿ ಅದ್ರಾಗೆ ಪೂರಾ ಲಾಸ್ ಆಯ್ತು ನನಗೆ. ಹಂಗಾಗಿ ಅದನ್ನು ದಾಳಿಂಬೆ ಕಡಿಮೆ ಮಾಡ್ಕೊಂಬನಂತ ಒಂದು 200 ಮಾವಿನ ಗಿಡ ಹಾಕಿದ್ದೀನಿ, ಅವು ಈ ಸಲ ಬೆಳಿಗ್ಗೆ ಬಂದಿದ್ದಾವೆ. ಆಮೇಲೆ ಈಗ ನಾನು ಕಲ್ಲಂಗಡಿ, ನೀರುಳ್ಳಿ, ಮೆಕ್ಕೆಜೋಳ ಇವೆಲ್ಲ ಮಾಡ್ತಾ ಇದ್ದೀನಿ, ಟೊಮಾಟೆ ಎಲ್ಲನ. ಅನಿವಾರ್ಯ ಲಾಸ್ ಆಗ್ತೈತೆ, ಪ್ರಕೃತಿ ಬಂದಾಗ ಎಲ್ಲ ರೈತರಿಗೂ ಲಾಸ್ ಆಗ್ತೈತೆ. ಈ ತರ ಮಿಶ್ರ ಬೆಳೆಗಳು ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು? ಕೆಲವು ರೈತರೆಲ್ಲ ಏಕ ಬೆಳೆಗಳು ಬೆಳೆದ್ಬಿಡ್ತಾರೆ. ನಂದು ಉದಾಹರಣೆ, ನಂದೇ ಈಗ 4.5 ಸಾವಿರ ದಾಳಿಂಬೆ ಗಿಡ ಹಾಕಿದ್ನ, ಒಂದು 9 ಲಕ್ಷ ಲಾಸ್ ಆಯ್ತಾ. ಅದ್ರಗ ಬೇರೆ ಏನಾದ್ರು ಒಂದು 5 ಎಕರೆ ಇಟ್ಟಿದ್ರೆ ಏನೋ ಒಂದು ಉಳಿಯದಂಗ ಅದು. ಅವಾಗ ಮೊನ್ನೆ ನಾನು ಮೆಕ್ಕೆಜೋಳ ಹಾಕಿದೆ, ನೀರುಳ್ಳಿ ಕಲ್ಲಂಗಡಿ ಎಲ್ಲ ಹೋಯ್ತು, ದಾಳಿಂಬ್ರೇನು ಹೋಯ್ತು, ಮೆಕ್ಕೆಜೋಳ ಉಳ್ಕಂತು. ಈಗ ಒಂದು 200-250 ಪ್ಯಾಕೆಟ್ ಆಗ್ತದೆ ಮೆಕ್ಕೆಜೋಳ, ಚೆನ್ನಾಗೈತೆ, ಪರವಿಲ್ಲ. ಅದ್ರಾಗಾದ್ರೂ ಉಳಿತೈತಲ್ಲ, ನಾವು ಇಟ್ಟಿದ್ದು ಖರ್ಚು ಉಳ್ತೈತೆ. ರೈತ ಹಿಂಗೆ ಮಾಡ್ಕೊಂಡು ಹೋದ್ರೆ ಚೆನ್ನಾಗಿ ಉಳಿತು. ಆಮೇಲೆ ನಾನು ಹಸುಗಳು ಮಾಡಿದ್ದೀನಿ, ಕುರಿ ಪಟ್ಲುಗಳೆಲ್ಲ ಸಾಕಿದ್ದೀನಿ. ಹಸುಗಳಿಗೆ ಉಳಿತೈತೆ. ಹೆಂಗ್ ಉಳಿತೈತೆ ಅಂದ್ರೆ ಯಾರು ಲೆಕ್ಕ ಹಾಕಿದ್ರೆ ಗೊತ್ತಿಲ್ಲ, ನಮ್ಗಿಂತ ದೊಡ್ಡ ದೊಡ್ಡ ರೈತರು ಇದಾರೆ ಪ್ರಪಂಚದಾಗೆ. ಒಟ್ಟು 7 ಲೀಟರ್ ಮೇಲೆ ಕರಿಬೇಕು ಒಂದು ಹಸು ಒಂದು ಊಟಿಗೆ. ಬೆಳಿಗ್ಗೆ 8-9 ಕರಿಬೇಕು, 5 ರೊಳಗೆ ಕರೆದ್ರೆ ಎಲ್ಲ ಸಾಕ್ತದೆ. ಅದಕ್ಕೆ ತಿಂಡಿ ಇಕ್ಕದು, ಯಾಕಂದ್ರೆ ಅದಕ್ಕೆ ತಿಂಡಿ ಇಟ್ಟರೆ ಮಾತ್ರ ಅಲ್ಲಿ ಕರಿತದೆ. ನಮ್ಮ ನಾಟಿ ಹಸು ಇದ್ದಂಗೆಲ್ಲ ಅದು ಜರ್ಸಿ ಏನು ಎಂಥದ್ದು ಹೆಚ್ ಎಪ್ಪು ಇವೆಲ್ಲನ, ಅದು ತಿಂಡಿ ಫುಲ್ ಏನು ತಿಂಡಿ ಹಾಕ್ತೀವಿ ಅವಾಗ ಮಾತ್ರ ಅದು ಕರಿತೈತಿ, ಇಲ್ಲಾಂದ್ರೆ ಕರಿಯಲ್ಲ ಹಾಲು. ಹಂಗಾಗಿ ಅದ್ರಾಗೂ ನನಗೆ ನಾನು ಒಂದು 10 ಹಸು ಮಾಡಿದ್ದೆ, 11 ಹಸು ಮಾಡಿದ್ದೆ. ಅದ್ರಾಗೂ ಸ್ವಲ್ಪ ಲಾಸ್ ಆಯ್ತು, ಅದ್ರಾಗೂ ಭಾಳ ಲಾಸ್ ಅಂದರೆ ತಿಂಡಿ ಹಾಕ್ಬೇಕು ಅದಕ್ಕೆ ಪ್ರತಿ ಹೋಗ್ತಾ ಹೋಗ್ತಾ ಹೋಗ್ತಾ ಹಾಲು ಮಾತ್ರ ಅಷ್ಟೇ ಇರ್ತದೆ ರೇಟು, ಗಾಣ ತಿಂಡಿ ಮಾತ್ರ 25 ರೂಪಾಯಿ ಇದೆ 55 ರೂಪಾಯಿ ಆಯ್ತು. ಹಂಗಾಗಿ ಲಾಸ್ ಆಗ್ತದೆ, ಫುಡ್ಡು ರೇಟ್ ಜಾಸ್ತಿ ಆಗ್ತದೆ. ಒಂದು ಹಸು ತಂದರೆ ಮೊನ್ನೆ ಒಂದು 80,100 ರೂಪಾಯಿಗೆ ಒಂದು ಹಸು ತಂದೆ, ಅದ್ರ ಬಡ್ಡಿ ಅದನ್ನ ಹಸುಲು ಅದೆಲ್ಲ ಲೆಕ್ಕ ಹಾಕ್ಬೇಕಲ್ಲ, ಹಂಗಾಗಿ ಲಾಸ್ ಆಗ್ತದೆ ಹಸುಗಳಿಗೆ. ಕೆಲವು ಜನಕ್ಕೆಲ್ಲ ಒಳ್ಳೇದು ಆಗ್ತದೆ, ಗುತ್ತನಾಗ ಮಾಡ್ಕೊಂಡ್ರೆ ಒಳ್ಳೇದಾಗ್ತದೆ. ಯಾವುದೇ ರೈತ ಸಣ್ಣದಾಗಿ ಮಾಡ್ಕೊಂಡ್ರೆ ಕೂಲಿಗೆ ತಂಗಿ ಅವ್ನ ಕೆಲಸ ಅವ್ನು ರಾತ್ರಿಗಳು ಮಾಡ್ಕೊಂಡ್ರೆ ನಿಜವಾಗ್ಲೂ ಉಳಿತದೆ. ಜಾಸ್ತಿ ಕೂಲಿಯರ್ ನೀಡೋದು ಮಾಡೋದು ಲೇಬರ್ಗಳು ಕಷ್ಟ. ಆಮೇಲೆ ಇವಾಗ ಲೇಬರ್ನ ಕರಿತೀವ, ಮೊದ್ಲು ಹೆಂಗೆ ಸಮಯ ಅಂದರೆ ಹೆಂಗೆ ಉದ್ದಾರ ಆದ್ರೆ ರೈತರು ಆ ಕಾಲದಾಗೆ ಅಂದರೆ 25 ರೂಪಾಯಿಗೆ ಕಾಮಸಮುದ್ರದಿಂದ ಗುಡಿಹಳ್ಳಿಗೆ ಬರೋರು ಕೂಲಿ ನಡ್ಕೊಂಡ್ಬರೋರು ಬುತ್ತಿ ಕಟ್ಕೊಂಡು ಟಿಫನ್ ಕೆರೆಕ್ಕೆ, ಅದು ಸಿಲವರ್ ಟಿಫನ್ ಕೆರೆಗಳು, ಅದ್ರ ಬುತ್ತಿ ಹಾಕೊಂಡು ಬರೋರು. ಬೆಳಗ್ಗೆ 8:30-9 ಗಂಟೆಗೆ ತೋಟದಾಗ ಬಂದ್ಬಿಡೋರು, ಸಾಯಂಕಾಲ 5 ಗಂಟೆಗೆ ಹೋಗೋರು, ಕತ್ಲಾಗೋದು ಮತ್ತೆ ಹೋಗೋದು. ಇವಾಗ ಹಂಗಲ್ಲ, 9 ಗಂಟೆಗೆ ಮತ್ತೆ ಹೋಗ್ಬೇಕು, ಟೆಂಪೋ ತಗೊಂಡು ಹೋಗ್ಬೇಕು, ಟೆಂಪೋ ತಗೊಂಡೋಗಿ ಅದ್ರ ಗತ್ಸ್ಕೋಬೇಕು, ತೋಟದಾಗ ಬಂದು ಇಲ್ಲಿ ಬಿಡಬೇಕು. 2 ಬಾರಿ ನೆಳ್ಳು ನೋಡ್ಕೊಂತಾರೆ ನೆಳ್ಳು ಅವ್ರ ಲೇಬರ್, ಮೊಬೈಲ್ ಇರ್ತತೆ, ಈಗೀಗ ಮೊಬೈಲ್ ಬಂದದ್ದು, ಮೊದಲೆಲ್ಲ ನೆಳ್ಳು ನೋಡ್ಕೊಂತಿದ್ರು ನೆಳ್ಳು, ಇಷ್ಟು ಕರೆಕ್ಟ್ ಇಷ್ಟು ಟೈಮ್ ಆಗೈತೆ, ಏ ವಲ್ಡನ್ ಬರ್ರಿ ಮುಂದೆ ಭಯ ಮೋದ್ರೆ ಇಲ್ಲ ಎಂ ಕಲ್ ತಗೊಂಡು ಹಿಂಗೆ ಹಾಕದ್ ಯಾಕೆ ಜೋರಾಗಿ ಹೋಗ್ತೀವಿ ಅಂತ. ಹಿಂಗೆ ಮಾಡಿದಾಗ ರೈತರು ಉದ್ದಾರ ಆಗಲ್ಲ. ಹಂಗಾಗಿ ಕಷ್ಟಪಟ್ಟು ಮಾಡಿದ್ರೆ ಒಟ್ಟು ಏನೇ ಮಾಡಲಿ ಸ್ವಾಮಿ, ನಾವು ಕೆಲಸ ಮಾಡ್ತೀವ ಬೆಳೆ ಇಡ್ತೀವ ಅದನ್ನ ಇದನ್ನ ಬೆಳೆದೇ ಬೆಳಿತೀವಂತ ಒಂದು ನಿರ್ಧಾರ ತಗೊಂಡು ಬೆಳಿಬೇಕು, ಬೆಳಿಬೋದು, ಅದ್ರ ಬಗ್ಗೆ ಚಿಂತೆ ಇಲ್ಲ, ಏನೇ ಬೆಳೆದ್ರೂ ಬೆಳಿಬೋದು. ನೀವು ನೋಡಿದಂಗೆ 120 ಕೆಜಿ ಅಂತ ಕೇಳಿ, 120 ಕೆಜಿ ಶೇಂಗಾ ಹಾಕಿ 40 ಕ್ವಿಂಟಲ್ ಮಾರಿದ್ದೆ ನಾನು, ಮನೆಗೆ ಇಟ್ಕೊಂಡು ಕೊಡೋರಿಗೆಲ್ಲ ಕೊಟ್ಟು 40 ಕ್ವಿಂಟಲ್. ನೀವು ನೋಡಿದಾಗ 40 ಕ್ವಿಂಟಲ್ ಮಾರಿದೆ ನಾನು. ಈಗ ಒಂದು ಹೊಸ ತಳಿ ಬಿಟ್ಟದಾರಂತೆ, ಅವಾಗ ನಾನು ಕದ್ರಿ ಲೇಪಾಕ್ಸ್ ತಂದಿದ್ನ, ಅದೀಗ ಅದು ಎಲ್ಲ ಕಡೆ ಹಾಕ್ಬಿಟ್ಟದಾರ ಆಗಲ ರೈತರು. ಈಗ ಯಾವುದೋ ಹೊಸ ತಳಿ ಅಂದ ಏನೋ ಒಂದು ಬಿಟ್ಟದಾರಂತೆ, 16-94 ಏನೋ ಆಯ್ತದ, ಅದು 10,000 ರೂಪಾಯಿ ಕ್ವಿಂಟಲ್ ಹೇಳ್ತಾರೆ. ತಗೊಂಡು ಬಂದು ಅದನ್ನ ಸ್ವಲ್ಪ ಈ ಸಲ ಬೆಳಿತೀನಿ ಅದನ್ನು. ಈಗೆಲ್ಲ ಪರವಾಗಿಲ್ಲ, ನಾವು ನಮ್ಮ ಮಟ್ಟಿಗೆ ನಾವು ಬೆಳಿಬೋದು. ನಾವೀಗ ಸದ್ಯಕ್ಕೆ ಮಕ್ಕಳನ್ನ ಓದ್ಸೋಕ್ಕಾಗಲಿಲ್ಲ, ಮೊಮ್ಮಕ್ಕಳನ್ನೆಲ್ಲ ಓದಿಸ್ತಾ ಇದೀವಿ, ಅದ್ರ ಬಗ್ಗೆ ಚಿಂತೆ ಇಲ್ಲ, ಬೆಳಿತೀವಿ, ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಸ್ವಾಮಿ ನಾವು. ಹಂಗಾಗಿ ಈ ಥರ ಹೊಸ ಹೊಸ ತಳಿಗಳು ಪ್ರಯೋಗ ಮಾಡ್ತಿರ್ತಾರೆ, ಯಾಕೆ ಇಷ್ಟೊಂದು ಆಸಕ್ತಿ ಬೇರೆ ಬೇರೆ ತಳಿಗಳನ್ನೆಲ್ಲ ಹೊಸ ಹೊಸ ತಳಿಗಳನ್ನ ನಾವು ಬೆಳಿಬೇಕು ಅಂತ? ಹೊಸ ತಳಿಗಳು ಯಾಕೆ ಬೆಳಿಬೇಕಂದ್ರೆ ಯಾವ ಥರ ಇರ್ತತೆ, ಹೆಂಗ್ ಮಾಡ್ಬೋದು, ಅದನ್ನ ಏನ್ ಮಾಡಿದ್ರೆ ಹಿಂಗೆ ಚೆನ್ನಾಗಿ ಬೆಳಿಬೇಕು. ನಂದೇನಪ್ಪ ಅಂದ್ರೆ ದುಡ್ಡುಗೋಸ್ಕರ ಕೆಲಸ ಮಾಡಿಸ್ಬಾರ್ದು, ಕೆಲಸಕ್ಕೋಸ್ಕರ ದುಡ್ಡು ತಗೋಬೇಕು. ಕೃಷಿ ಇಲಾಖೆಯಿಂದ ಏನೇ ಒಂದು ಸವಲತ್ತು ಬಂದ್ರು, ಒಂದು ಸಿಮೆಂಟ್ ಕಣ, ಪ್ರತಿ ಒಂದು ಕೃಷಿ ಹೊಂಡ, ಒಂದು ಹಿಂಗ ಗುಂಡಿ ಎಲ್ಲ ಮಾಡಿಸಿದ್ದೀನಿ. ಒಂದು ಸುಮಾರು ನನ್ನ ಜಮೀನಲ್ಲಿ ನೀರು ನಿಲ್ಲಿಸ್ಬೇಕಂತ ಒಂದು 5-6 ಲಕ್ಷ ಖರ್ಚು ಮಾಡ್ಕೊಂಡೆ ನಾನು ಸ್ವಂತಾಗಿ. ಈಗ 7 ಎಕರೆಗೆ ಫುಲ್ ನೀರು ನಿಂತ್ಕೊಂತವೆ. ಬರೇ ಎಷ್ಟು 200 ಅಡಿ ನಮ್ಮ ಜಮೀನಾಗ ಮೊದಲು ನೀರು ಇರಲಿಲ್ಲ ಸರ್, ಈಗ ಬರೇ 46 ಅಡಿಗೆ 3 ಇಂಚ್ ನೀರು ಬಿದ್ದದು ಮನೆ ಮುಂದೆ ಫುಲ್ ನೀರು. ಹಂಗಾಗಿ ನೀರಿಂದ ಬರ ಬಗೆಯಿರುತ್ತೆ ನಮಗೆ. ಈ ಸಲ ಒಂದು ಸ್ವಲ್ಪ ಅಡಿಕೆ ಹಾಕೊಂಡು ಅಡಿಕೆ ಮೇಲೆ ಹೋಗೋಣ, ಒಂದು 10 ಎಕರೆ ಅಡಿಕೆ ಹಾಕೊಂಡು ಅಂತಂಗಳೆಲ್ಲ ಒಬ್ರಿಗೊಬ್ರು ಚೆನ್ನಾಗಿದ್ದೀವಿ, ಪರವಾಗಿಲ್ಲ. ರೈತರು ಕಷ್ಟಪಟ್ಟು ಮಾಡ್ಬೇಕು ಸರ್, ಕಷ್ಟಪಟ್ಟು ಮಾಡಿದ್ರೆ ಮಾತ್ರ. ಆಮೇಲೆ ಇನ್ನೊಂದು ರೈತರಿಗೆ ಹೇಳೋದು ನಾನು ಒಂದು ಕಿವಿ ಮಾತಂದು, ನಾವು ಏನು ಸುಮ್ಮನೆ ಏನು ಒಂದಿಷ್ಟು ನನ್ನ ಈಗ ನನ್ನ ಜಮೀನಿಗಾಗಲಿ ಆಲ್ರೆಡಿ ಈಗ ಬಂದು ನೋಡಿದ್ರು ತೋರಿಸ್ತೀನಿ ನಾನು. ಮುಂದಿನ ವರ್ಷಕ್ಕೆ ಎಲ್ಲಿ ಒಂದು ಚೂರು ಬೀಳಿರಬಾರ್ದು ಓಡಾಡೋ ಜಾಗದಾಗ, ಮೊದಲು ಯಾಕಪ್ಪ ಇದೊಂದು ಸ್ವಲ್ಪ ಬೀಳೈತೆ ಅನ್ನಬಾರ್ದು. 1,000 ಗಂಧದ ಗಿಡ ಹಾಕಿದ್ದೀನಿ, 500 ರಕ್ತ ಚಂದನ ಹಾಕಿದ್ದೀನಿ, ಆಮೇಲೆ ತಿರ್ಗಿ ಆಮೇಲೆ ಸಸಿನೂ ಬೆಳೆಸಿದ್ದೀನಿ ನಾನು ಆಲ್ರೆಡಿ. 1,000 ತ್ಯಾಗದವ ಹಾಕಿದ್ದೀನಿ, ಸುತ್ತ ಎಲ್ಲೆಲ್ಲಿ ಬೀಳೈತೋ ಬೀಳಿಗೆ ಮಾತ್ರ ಹಾಕಿದ್ದೀನಿ, ಒಳ್ಳೆ ಭೂಮಿಗೆ ಹಾಕಿಲ್ಲ. ಚೆಕ್ ಡ್ಯಾಮಿನ ಸುತ್ತ ಒಟ್ಟು ಎಲ್ಲೆಲ್ಲಿ ಐತೆ ಅಲ್ಲಿ ಭಾಳ ಚೆನ್ನಾಗಿ ಅದನ್ನು ಸ್ವಲ್ಪ ನಾವು ಜವಾಬ್ದಾರಿ ತಗೊಂಡು ಅವನ್ನ ಸ್ವಲ್ಪ ಒಂದು 6 ತಿಂಗಳು ಕಾಪಾಡಿದ್ರೆ. ಕಳ್ಳರ ಕಾಟ ಅಂತ ಒಂದು ನಮ್ಮ ಇಲ್ಲಿ ಬೆಂಗಳೂರಿಗೆ ಒಂದು ಟ್ರೈನಿಂಗ್ ಹೋದಾಗ ಕಳ್ಳರು ಜಾಸ್ತಿ ಕಡಿತಾರೆ ಅಂತ ಯಾರೋ ಒಬ್ಬ ರೈತರು ನಮ್ಮರ ಕೇಳಿದ್ರು. ಕಳ್ಳರಿಗೋಸ್ಕರ ಒಂದು 100 ಜಾಸ್ತಿ ಹಾಕ್ಬಿಡೋಣ, ಒಂದು 500 ಗಿಡ ಹಾಕಿದ್ರೆ 100 ಏನು ಕಟ್ಕೊಂಡೋಗಲ್ಲ. ಹಂಗೆ ಬರ್ತಾ ಬರ್ತಾ ಟೆಕ್ನಿಕಲ್ ಏನು ಮುಂದೆ ಏನು ಬರ್ತದೋ ಗೊತ್ತಾಗಲ್ಲ. ಹಂಗಾಗಿ ಅದನ್ನು ಬೆಳೆದ್ರೆ ಮುಂದೆ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಎಲ್ಲ ನಾವು ಒಳ್ಳೊಳ್ಳೆ ಮನೆಗಳು ಕಟ್ಸ್ಕೋಬೋದು, ಚೆನ್ನಾಗಿರ್ಬೋದು. ನಾವು ಈ ಅಲ್ಪಾವಧಿ ಬೆಳೆಗಳು ಈ ತೋಟಗಾರಿಕೆ ಬೆಳೆಗಳು ಬೆಳೀತಿದ್ದಂತರು, ಈ ಅರಣ್ಯ ಕೃಷಿ ಮಾಡ್ಬೇಕಂತ ಯಾಕೆ ಆಸಕ್ತಿ ಬಂತು? ಈಗ ಅರಣ್ಯ ಕೃಷಿ ಯಾಕೆ ಮಾಡ್ಬೇಕಂದ್ರೆ ಬಂಡವಾಳ ಇದ್ದಿದ್ದ ಕೆಲಸ ಅದು. ಅರಣ್ಯ ಕೃಷಿ ಅದಕ್ಕೇನು ಬಂಡವಾಳ ಹಾಕಂಗಿಲ್ಲ. ಒಂದ್ಸರಿ ನಾಟಿ ಮಾಡಿ ಅದನ್ನೊಂದು 6 ತಿಂಗಳು ನಾವು ಕಾಪಾಡ್ಬೇಕು. ಅದನ್ನ ರಾತ್ರಿ ಆಗ್ಲೂ ನಾವು ಕಣ್ಣ ಕಣ್ಣು ಇಟ್ಕೊಂಡು ಕುರಿ ಮೇಕೆ ಅವು ಇವು ಏನು ನೋಡ್ದಂಗೆ ಗಿಡ ಹೋಗೈತಾ ಅಥವಾ ಸಿಗ್ರೈತಾ ಇಲ್ಲ ಚೆನ್ನಾಗೈತಾ ಅಂತ ನೋಡ್ಕೊಂಡು ಅವನ್ನ ಸ್ವಲ್ಪ ಬಿಟ್ಕೊಂಡು ಬೆಳೆಸ್ಕೊಂಡು ಸ್ವಲ್ಪ ಇಷ್ಟತ್ರ ಆಯ್ತು ಮುಗೀತು, ಅದ್ರ ಕೈ ಬಿಟ್ಬಿಡೋಣ ಅದನ್ನು. ಅದ್ರ ಪಾಡ್ಗದ್ ಸುಮ್ಮನೆ ಬೆಳಿತಿರ್ತದೆ, ನಮ್ಮನ್ನ ನೀರು ಕೇಳಲ್ಲ, ಊಟ ಕೇಳಲ್ಲ, ಏನೊಂದು ಕೇಳಲ್ಲ. ಒಂದು 15 ವರ್ಷ ಹಂಗೆ ಆಗೈಗ ಅನ್ನೋತಿಗೆ ಬಂದ್ಬಿಡ್ತದೆ. ಮೊದಲೆಲ್ಲ ಬರೀ ಸೀಮೆ ಜಲ್ ಗಿರ ನೋಡ್ಕೊಂಡೆ ಇದೀವಿ ನಾವು. ಮನೆ ಮುಂದೆ ಸೀಮೆ ಜಲ್ ಗಿಡಿದ್ರೆ ನೆಳ್ಳಿಗೆ ಚೆನ್ನಾಗದೆ ಅಂತ ಸುಮ್ಮನೆ, ಅದ್ರ ಬದಲು ಒಂದು 10 ಗಂಧದ ಗಿಡ ಹಾಕಿದ್ರೆ ಬರೀ 50,000 ರೂಪಾಯಿಗೆ ಮಾರಿದ್ರು 5 ಲಕ್ಷ ದುಡ್ಡು ಬರುತ್ತೆ. ಹಿಂಗೆ ಹಂಗಾಗಿ ಮಾಡ್ಕೊಂಡ್ರೆ ಚೆನ್ನಾಗಿರ್ತದೆ ಅಂತ ನನ್ನ ಉದ್ದೇಶ ಸರ್. ಈಗ ಎಲ್ಲ ಹಣ್ಣಿನ ಬೆಳೆಗಳು ಅಂತ ಬೆಳೆತಿದ್ದಂಥವ್ರು ಈ ವರ್ಷ ಸ್ವಲ್ಪ ಅಡಿಕೆ ಹಾಕಿದೀವಿ ಅಂತಂದ್ರೆ ಯಾಕೆ ಅಡಿಕೆ ಬೆಳಿಬೇಕಂತ ಆಸಕ್ತಿ ಬಂತು? ಸಾಕಷ್ಟು ಜನ ಈಗ ಎಲ್ಲ ಕಡೆನೂ ಅಡಿಕೆ ಅಡಿಕೆ ಅಂತಾರೆ, ಇದು ಒಳ್ಳೆ ಬೆಳವಣಿಗೆ ಅನ್ಸುತ್ತಾ? ಈಗ ಒಳ್ಳೆ ಬೆಳವಣಿಗೆ ಅಂದ್ರೆ ಇಷ್ಟು ದಿವಸ ನಮಗೆ ನೀರು ಇರಲಿಲ್ಲ, ಆ ನೀರಿನ ಪ್ರಾಬ್ಲಮ್ಗೆ ಇಷ್ಟೊತ್ತಿಗೆ ಯಾವಾಗಲೂ ಹಾಕ್ಬಿಡ್ತಿದ್ರು ಎಲ್ಲರು. ಮೊದ್ಲು ಹಾಕ್ದರೆಲ್ಲ ಬುದ್ಧಿವಂತರಾಗ್ಬಿಟ್ಟಿದಾರೆ ಆಗ್ಲ ಅವರು. ಮೊದ್ಲೇನು ಅಡಿಕೆ ಬಂಡಾಟ ಕಾಲದಾಗೆ ಅಡಿಕೆ ಹಾಕ್ಕೊಂಡು ಕಾಪಾಡ್ಕೊಂಡು ಏನು ಬಂದರು ಅವ್ರು ಬುದ್ಧಿವಂತರು ಆಗ್ಬಿಟ್ರು. ಈಗ ಆಲ್ ಮೇಲೆ ಕಾಲು ಹಾಕೊಂಡು ಕುರ್ಚಿ ಕುತ್ಕೊಬಿಡ್ತಾರೆ ಕುರ್ಚಿ ಮೇಲೆ ಅಡಿಕೆ ಗಿಡತ್ತಾಗೆ. ನೀರು ಕಷ್ಟ, ಭಾಳ ಕಷ್ಟ ಆಗಿತ್ತು ನಮಗೆ ನೀರಿಗೆ. ಈಗ ಏನು ಸರ್ಕಾರದವರು ಮಸ್ತಕ್ಕೆ ಚೆಕ್ ಡ್ಯಾಮ್ಗಳು ಮಾಡಿಸಿದ್ರು, ಹಿಂಗ ಗುಂಡಿ ಕೃಷಿ ಹೊಂಡಗಳು ಮಾಡಿಸಿದ್ರು. ಅವ್ರು ಮಾಡಿಸಿದಾಗ ನಾವೇನು ಅಂದ್ಕೊಂಡು ಬಂದರೆ ಯಾತ ದುಡ್ಡುಗೋಸ್ಕರ ಆತ ಮಾಡಿಸ್ತಾರೆ ಬಿಡು ಅಂತ. ಅದು ಇವತ್ತು ನನ್ನ ಅನುಭವದ ಪ್ರಕಾರ ಇವತ್ತು ನನಗೆ ಅನುಭವ ಆಯಿತು. ನನ್ನ ತೋಟದಲ್ಲೇ ಒಳ್ಳೆ ಕೆಲಸ ಮಾಡಿದ್ರು, ಒಳ್ಳೆ ಕೆಲಸ ಆಯಿತು. ಇವತ್ತು ಎಲ್ಲ ಕಡೆ ದಂಡಿಗೆ ನೀರುಗಳಾಗ್ತವೆ, ಹಂಗಾಗಿ ಅಡಿಕೆ ಹಾಕ್ಕೊಂಡ್ರೆ ಅರ್ಧ ಅರ್ಧ, ಈಗ ಎಲ್ಲ ಅಡಿಕೆ ಹಾಕ್ಕೊಂಡ್ರೆ ಆಗಲ್ಲ, ಒಂದು ಅರ್ಧ ಹಾಕ್ಕೊಂಡ್ರೆ ಒಂದು 5 ಎಕರೆ ಇತ್ತಾ, ಒಂದು 3 ಎಕರೆ ಅಡಿಕೆ ಹಾಕ್ಕೊಂಡು 2 ಎಕರೆ ಹತ್ತದ್ದು ಬೆಳೆ ಇಟ್ಕೊಂಡು ಜೀವನ ಮಾಡೋಕೆ ಕೆಲಸ. ಅಡಿಕೆ ಗಿಡ ಬರೋವರೆಗೂ 5-6 ವರ್ಷ ಬರೋವರೆಗೂ ನಾವು ಜೀವನ ಮಾಡ್ಬೇಕಲ್ಲ. ಹಂಗಾಗಿ ಆ ಉದ್ದೇಶಕ್ಕೋಸ್ಕರ ಅಡಿಕೆ ಮೇಲೆ ಹೋಗಿದ್ದಾರೆ, ನೀರಿಗೋಸ್ಕರ. ನೀರು ಚೆನ್ನಾಗದವೆ ಈ ಸರಿ, ನಮಗೆ ನೀರಿನ ದೇವ್ರು ನೀರು ಕೊಟ್ಬಿಟ್ಟ, ನೀರಿನ ಕತೆ ಮುಗೀತು ನಮಗೆ. ಅದಕ್ಕೋಸ್ಕರ ನಾವು ರೈತರೆಲ್ಲ ಅಡಿಕೆ ಮೇಲೆ ಹೋಗ್ತಾ ಇದೀವಿ. ಈಗ ತುಂಬ ದಾಳಿಂಬೆಗಳು ಹಾಕಿದ್ವಿ, ಭಾಳ ಲಾಸ್ ಆಯಿತು ಅಂತಂದ್ರೆ ಏನು ಕಾರಣದಿಂದ ಲಾಸ್ ಆಯ್ತು ದಾಳಿಂಬೆ? ದಾಳಿಂಬೆ ಲಾಸ್ ಆಯಿತು ಏನು ಕಾರಣದಿಂದ ಅಂದರೆ, ಒಂದು ಹೇಳ್ಬೇಕಂದ್ರೆ ಫಸ್ಟ್ ನಮ್ಮ ಅದೃಷ್ಟ ಚೆನ್ನಾಗಿರಲ್ಲ ಒಂದು. ಆಮೇಲೆ ಏನು ಡಾಕ್ಟರ್ಗಳದಾರಲ್ಲ ಈ ರಾಸಾಯನಿಕ ಗೊಬ್ಬರಗಳು ಕೊಡ್ತಾರಲ್ಲ, ಅವರು ಡಬಲ್ ಮೀನಿಂಗ್ ಮಾತಾಡ್ತಾರೆ. ಹೆಂಗಂದ್ರೆ ಇಷ್ಟು ದಿವಸ ಬರೇ ಅದು ಹಾಕ್ರು ಇದು ಹಾಕ್ರಿ, ನಾವು ಗೌರ್ಮೆಂಟ್ ಗೊಬ್ಬರ ಹಾಕ್ರಿ, ಇಂಥ ಔಷಧ ಹಾಕ್ರ ಅಂತ ಬಸುಮ್ನ ಅವ್ರು ಬರ್ಕೊಟ್ಟಂಗಲ್ಲ, ನಾವು ತಂದಂಗಲ್ಲ ಬರ್ಕೊಟ್ಟಂಗಲ್ಲ, ನಾನು ತಂದಂಗಲ್ಲ, ತಂದು ಹಾಕ್ದಂಗಲ್ಲ. ಸರ್ ರೋಗ ಹೋಗ್ಲಿಲ್ಲ, ಹೋಗ್ಬೇಕಾಗಿತ್ತಲ್ಲ, ಯಾಕೆ ಹೋಗ್ಲಿಲ್ಲ, ಇನ್ನೊಂದು ಔಷಧ ಹೊಡೆ ಅಂತ ಹಿಂಗೆ ಹೇಳ್ತಾರೆ. ಹಂಗಾಗಿ ಮೊನ್ನೆ ಒಂದು ದೊಡ್ಡ ಉಳಾರ್ತೆಗೆ ಒಂದು ಮೀಟಿಂಗ್ ಮಾಡಿದ್ವಿ ನಾವು, ಮಂದಾರ ಕಂಪ್ನಿದು ಒಂದು ಮೀಟಿಂಗ್ ಮಾಡಿದ್ವಿ. ಅವತ್ತು ಅವ್ರು ಹೇಳಿದ್ರು 40% ಸಾವಯವ ಮಾಡ್ರಿ, ಇನ್ನು 60% ರಾಸಾಯನಿಕ ಮಾಡ್ರಿ ಅಂತ ಹೇಳಿದ್ರು. ಅವಾಗ ನಾನು ಎದ್ದು ಹೇಳಿದೆ, ನಾನು ಈಗಲೂ ಹೇಳ್ತೀನಿ ಆಕಾಶವಾಣಿ ಮುಖಾಂತರ ಹೇಳ್ತೀನಿ, 1,000 ಗಿಡ ನಾನು ದಾಳಿಂಬೆ ಗಿಡ ಕೊಡ್ತೀನಿ ಅವ್ರಿಗೆ, ಅವ್ರು ಏನು ಹೇಳ್ತಾರೆ ಅದನ್ನೆಲ್ಲ ಮಾಡ್ತೀನಿ ನಾನು, ಎಷ್ಟನ್ನು ಖರ್ಚಾಗಲಿ ನಾನು ಮಾಡ್ತೀನಿ. ಅವ್ರು ಬರೋದು ಹೋಗೋದು 15 ದಿವಸಕ್ಕೊಂದ್ಸಲ ಆ ಖರ್ಚೂ ಕೊಡ್ತೀನಿ. ಬೆಳೆ ಚೆನ್ನಾಗಿ ಬಂದಮೇಲೆ ತಲಾಕರ್ಧ ದುಡ್ಡು, ಅವ್ರಿಗೆ ಅರ್ಧ ನನಗೆ ಅರ್ಧ. ಬೆಳೆ ಬರಲಿಲ್ಲ ಅಂದರೆ ಅದಕ್ಕೆ ಕಟ್ಟಿಕೊಡೋರು ಯಾರು? ಈಗೇನು ಹೇಳ್ಬಿಡ್ತಾರೆ ಬಂದು ಅದು ಅರ್ಧ ಹಾಕ್ರಿ. ಈ ಯಾವ್ದ್ರಾಗೆ ಬೆಳೆ ಬಂತು ಅಂತ ನಾವು ಹೆಂಗೆ ಲೆಕ್ಕ ಹಾಕ್ಬೇಕು? ರೈತರು ಇದ್ರಾಗ ಲಾಸ್ ಆಯ್ತಾ ಇಲ್ಲ ಅದ್ರಾಗ ಹೋಯ್ತಾ ಇದ್ರಾಗ ಹೋಯ್ತಾ ಅಂತ ಗೊತ್ತಾಗಲ್ಲ. ಹಂಗಾಗಿ ಮೊನ್ನೆ ನಾನು ಅದನ್ನೇ ಕೇಳಿದೆ ನಾನು ಅವ್ರಿಗೆ, ಹುಬ್ಳೇರಿಗೆ, ಇದನ್ನು ಹೇಳ್ಬೇಡ್ರಿ, ಒಂದು ಹೇಳ್ರಿ, ಇಲ್ಲ ಗೌರ್ಮೆಂಟ್ ಗೊಬ್ಬರ ಹೇಳ್ರಿ, ಇಲ್ಲ ಸಾವಯವ ಗೊಬ್ಬರ ಹೇಳ್ರಿ, ಯಾವ್ದಾದ್ರು ಒಂದು ಹೇಳ್ರಿ, ಏನೋ ಯಾವ್ದ್ರಾಗ ಹೋಯ್ತು ಯಾವ್ದ್ರಾಗ ಬಂತು. ಅದಕ್ಕೆ ನಾನು ಹೇಳ್ದೆ ಅವ್ರಿಗೆ ಹಿಂಗೆ ಮಾಡ್ರಿ ಅಂತ. ಅವ್ರು ಏನು ಮಾತಾಡಲಿಲ್ಲ, ಏ ಹಂಗೆ ಎಲ್ಲಿ ಕಟ್ಕೊಡು, ಮತ್ತೆ ಹೇಳಕ್ ಮಾತ್ರ ಮನೆಗ್ಯಾರ ಹೇಳ್ಬಾರ್ದಂಗೆ ಅಂತೇಳಿ ನಾನು ಇದನ್ನು ವಾದೆ ಮಾಡಿದೆ ಹೊರತಾಗಿ. ಅವತ್ತು ವಾದೆ ಮಾಡ್ತಿರ್ಗ ಆಮೇಲೆ ಹೇಳ್ದೆ ನಾನು, ಇಲ್ಲ ನಾವು ಮಾತಾಡ್ತೀವಿ ರೈತರು, ನಾವು ಕೇಳ್ಕೊಂಡು ನೀವು ಹೇಳ್ದಂಗಲ್ಲ ಕೇಳ್ಕೊಂಡು ಸುಮ್ಮನೆ ಕೂತ್ಕೊಂತೀವಲ್ಲ, ಹಂಗಾಗಿ ನಾವು ರೈತರು ಲಾಸ್ ಆಗಿರೋದು ಅಂತ ಹೇಳ್ದೆ ನಾನು. ಈಗ ನಾವೇನಾದ್ರೂ ಇವಾಗ ತೆನೆ ಮೆಕ್ಕೆಜೋಳದ ತೆನೆ ಬರ್ತತ್ತಲ್ಲ, 5 ಏರ್ಬತ್ತು ತಗೊಂಡು ಬಂದಿದ್ರು ಮೊನ್ನೆ, 18-20 ಸಾಲು ಬರ್ತತ್ತೆ ಒಂದು ತೆನೆಗೆ ಲೈನು ಸುತ್ತ ಬರ್ತತೆ ಅಂತ ಹೇಳಿದ್ರು. ನಾನು ಹೇಳಿದೆ ನಾನು ಇವತ್ತು ಎಲ್ಲನ ತೋರಿಸಿದ್ರೆ ನಾನು 5 ಎಕರೆ ಜಮೀನು ಬರ್ಕೊಡ್ತೀನಿ ಅವ್ರಿಗೆ, 14-16 ಸಾಲು ಬರ್ತದೆ ನಾನು ಎಲ್ಲ ಮೆಕ್ಕೆಜೋಳನೂ ಹಾಕಿದ್ದೀನಿ ಈಗ ಆಲ್ರೆಡಿ ನಂದ್ರಾಗ ಐತೆ, 18-20 ಸಾಲು ಬೆಳೀತ ಬರ್ತತೆ ಅಂತಂದರೆ ಅದು ಸುಮ್ಮನೆ ರೈತರು ನಾವು ಯಾವತ್ತು ದಬ್ಬ ದಬ್ಬಗೆ ಬಿದ್ದುಬಿಡೋದು, ಅದು ಎಲ್ಲ ರೋಗ ಬಂದ್ಬಿಡೋದು ಏನೋ ಒಂದು ಆಗ್ತದೆ. ಅವಾಗ ನಾವು ಅವ್ನು ಹುಡ್ಕೊಂಡು ಹೋಗೋದಿಲ್ಲ ನಾವು ಅವ್ರನ್ನ, ಅವ್ರು ಇರಲ್ಲ ಕಂಪ್ನಿಯಾಗೆ. ಇಲ್ಲ ಕಣಪ್ಪ ಅವ್ನು ರಾಜೀನಾಮೆ ಕೊಟ್ಟು ಹೋದಾಗ್ಲೇನ ಇವಾಗಲೇ ಅದಕ್ಕೆ ಬೇರೆಯವ್ರು ಬಂದಿದ್ದಾರೆ ಅಂತಾರೆ. ಹಂಗಾಗಿ ಈ ಕಂಪ್ನಿಗಳವ್ರು ಒಂದು ಅರ್ಧ ಮೋಸ ಮಾಡ್ತಾರೆ ನಮ್ಮ ರೈತರಿಗೆ. ನಿಮ್ಮ ದಾಳಿಂಬೆ ಲಾಸ್ ಆಗಿದ್ದು ಏನು ರೋಗ ಬಂದು ಲಾಸ್ ಆಯ್ತು, ಏನು ಕಾರಣದಿಂದ ಆಯ್ತು? ರೋಗ ಬಂದೇ ಲಾಸ್ ಆಯ್ತು ನನ್ನ ದಾಳಿಂಬೆ. ನಾನು ಎಲ್ಲರಿಗಿಂತ ಚೆನ್ನಾಗಿ ಮಾಡಬೇಕು ಅಂತ ಒಂದು 5 ಎಕರೆಗೆ 40 ಲೋಡು ಮಾಮೂಲು ನಾನು ಹಸುಗಳು ಭಾಳ ಇದ್ದಾವೆ, ನೀವು ನೋಡಿದ್ರಲ್ಲ ಹಸುಗಳು ಎಲ್ಲ ಗೊಬ್ಬರ ಎಲ್ಲ ಓಡಿಸ್ದೆ, ಆಮೇಲೆ ಹೊಂಗೆ ಸರ್ಬೆಲ್ಲ ತಗೊಂಡು ಬಂದು ಮಾಡಿದೆ. ರೋಗನೇ ಏನು ಔಷಧ ಹೊಡೆದ್ರು ಕಂಟ್ರೋಲ್ ಆಗಲಿಲ್ಲ, ಕಂಟ್ರೋಲ್ ಆಗೋದು ಇಲ್ಲ ಅದು. ಅವೆಲ್ಲ ಫೋಟೋಗಳೆಲ್ಲ ನಾನು ಹಾಕಿದ್ದೀನಿ ಮೊನ್ನೆ ತೋಟಗಾರಿಕೆಗೆಲ್ಲ ಕೊಟ್ಟಿದ್ದೀನಿ. ಹಂಗಾಗಿ ಒಂದು 1/2 ಕೀಳಿಸ್ತೀನಿ ದಾಳಿಂಬೆ ಗಿಡ, 1/2 ಕೀಳಿಸಿ ಬೇರೆ ಏನಾದರೂ ಬೆಳೆ ಇಟ್ಕೊಂಬನ, ಇನ್ನು 1/2 ಇದ್ದು ನೋಡೋಣ ಅಂತ ಇಟ್ಕೊಂಡು ಮಾವಿನ ಗಿಡ ಇಟ್ಟಿದ್ದೀನಿ. ಅದು ಏನು ಕೇಳಲ್ಲ, ಮಾವಿನ ಗಿಡ ಒಂದು 200 ಮಾವಿನ ಗಿಡ ಇದ್ದಾವೆ. ಫಸ್ಟ್ನೇ ಬೆಳೆ ಒಂದು 25,000 ಬಂತು ನನಗೆ, ಏನೊಂದಿಲ್ಲ ನಾನು, ನೀರು ಬಿಟ್ಟಿಲ್ಲ ಏನೊಂದಿಲ್ಲ. ಅಂತ ಯಾವನ್ನ ಬೆಳ್ಕೋಬೇಕು ಈ ದಾಳಿಂಬೆ ಮೇಲೆ ಏನು ಹೋಗ್ತೀವಿ ರೈತರು ಲಾಸ್ ಆಗೋದು. ಅದರಾಗೆ ಯಾರೋ ಒಬ್ಬರು ಬೆಳೀತಾರೆ, ನಮ್ಮ ದೊಡ್ಡೋಳಾರ್ತಿ ಭೀಮರೆಡ್ಡಿ ಅಂತ ಇದ್ದಾರೆ, ಅವ್ರು ಎಡಗೈಗೆ ಬಿಸಾಕಿದ್ರು ಬೆಳೆ ಆಗ್ತದೆ, ಸುಮ್ಮನೆ ಎಡಗೈಗೆ ಬಿಸಾಕಿದ್ರೆ ಅದು ಬೆಳೆ ಆಗ್ತದೆ ಆತನಿಗೆ. ಅದೊಂದು ಕೈ ಎತ್ತು ಬಂದೈತೆ ಆತಗೆ, ಬೇರೆ ಏನು ಬೆಳಿಟ್ರು ಆತಗೂ ಹತ್ತಲ್ಲ. ಇದು ರೈತರಿಗೆ ಒಂಥರ ಹಿಂಗಾಗ್ತದೆ. ಆಮೇಲೆ ನಾವು ರೈತರಿಗೆ ಯಾಕೆ ನಾವು ಸಾಲಗಾರರಾಗ್ತೀವಿ ಅಂತಂದರೆ ಬುದ್ಧಿವಂತರದಾರೆ. ಬುದ್ಧಿವಂತರು ಏನು ಮಾಡ್ತಾರೆ ಅಂದರೆ ಏನೇ ಒಂದು ಹಬ್ಬ ಹುಣ್ಣಿಮೆ ಏನೇ ಒಂದು ಹಬ್ಬ ಬಂದರೆ ಒಂದು ಕೆಜಿ ಬೇಳೆ ತಗೊಂತಾರೆ, ಒಂದು ಕೆಜಿ ಬೆಲ್ಲ ತಗೊಂತಾರೆ, ಸ್ವಲ್ಪ ಮೈದಿಟ್ಟು ತಗೊಂಡು ಹೋಳಿಗೆ ಮಾಡಿ ಹಬ್ಬ ಮಾಡ್ತಾರೆ. ನಾವು ಹಂಗಲ್ಲ, ನೆಂಟರು ಬಂದಿದ್ದಾರೆ ತಗೊಬೋದು 5 ಕೆಜಿ ಮಟನ್. ಹಿಂಗಾಗಿ ನಾವು ಹಿಂದಕ್ಕೆ ಹೋಗ್ತೇವೆ ಹೊರತು ನಾವು ಸ್ವಲ್ಪ ಖರ್ಚಿನಾಗ ಉಳಿಸ್ಕೊಂಡ್ರೆ ಮಾತ್ರ ನಾವು ರೈತನ ಮುಂದಕ್ಕೆ ಬರೋಕ್ಕೆ ಸಾಧ್ಯ. ನಾವು ಖರ್ಚು ಕಡಿಮೆ ಮಾಡ್ಕೋಬೇಕು, ಊರು ಮುಂದಕ್ಕೆ ಹೋಗಿ ಕುತ್ಕೊಂಬೋದು ಕೈ ಬಿಡಬೇಕು. ಆಮೇಲೆ ನಾವು ಫಸ್ಟ್ ನಾನು ಹೇಳೋದಂದ್ರೆ ನಾವು ರೈತರು ರಾಜಕೀಯ ಕೈ ಬಿಡಬೇಕು. ನಾನು ಹೇಳೋದು ಇದೊಂದೇ ಸುಮ್ಮನೆ, ಯಾಕಂದ್ರೆ ರಾಜಕೀಯ ಬಳಸಬಾರ್ದಂಗೆ ಆದ್ರೆ ಹೇಳ್ತೀನಿ, ಅದನ್ನು ಕೈ ಬಿಡ್ಬೇಕು. ನಾವು ಹೋಗಿ ಅಲ್ಲಿ ಕುತ್ಕೊಂಡಾಗ ಅವ್ನು ಹಿಂಗೆ ಎಂಬುದು ಇವ್ರನ್ನ ನಮ್ಮ ಕೆಲಸ ನಾವು ಮಾಡ್ಕೊಂಡಿದ್ರೆ ಯಾವತ್ತೋ ಒಂದು ದಿವಸ ದೇವ್ರು ಕೊಟ್ಟೆ ಕೊಡ್ತಾನೆ, ನಾವು ಮುಂದಾಗ್ತೀವಿ ರೈತರ ಕೆಲಸದಾಗ ಮಾತ್ರ. ನೀವೆಲ್ಲ ನಿಮ್ಮ ಜಮೀನಲ್ಲಿ ರಾಸಾಯನಿಕ ಕೃಷಿ ಅಳವಡಿಸ್ಕೊಂಡಿದ್ರೆ ಅಥವಾ ಸಾವಯವ ಕೃಷಿನೇ ಅಳವಡಿಸ್ಕೊಂಡಿದ್ರೆ? ಈಗ ನಾನು ಮಾಮೂಲು ಫಸ್ಟ್ ನಾನು ಸಾವಯವ ಕೃಷಿನೇ ನಾನು ಮಾಡ್ದು. ಮೊದಲು ನಾನು ರಾಸಾಯನಿಕದಾಗೆ ಮಾಡ್ತಿದ್ವಿ. ಸುಭಾಷ್ ಪಾಳ್ಯಕರ್ ಫಸ್ಟ್ ನಮ್ಮ ಇದಕ್ಕೆ ಕರ್ನಾಟಕಕ್ಕೆ ಬಂದಾಗ ನಾನು 200 ರೂಪಾಯಿ ಕಟ್ಟಿ 3 ದಿವಸ ಟ್ರೈನಿಂಗ್ ಹೋಗಿದ್ದೆ. ನಾನು ನಮ್ಮ ಇದ್ರಾಗ ಯಾರು ಹೋಗಿದ್ರು ಬಿಟ್ಟಿದ್ರು ನನಗೆ ಗೊತ್ತಿಲ್ಲ. ನಾನಂತೂ ಹೋಗಿದ್ದೆ ಬೆಂಗಳೂರಿಗೆ ಹೋಗಿ 3 ದಿವಸ ಟ್ರೈನಿಂಗ್ ತಗೊಂಡು ಬಂದು ನಾನು ಸಾವಯವ ಕೃಷಿನೇ ಮಾಡ್ತಿದ್ದೆ. ನಾನು 1 ವರ್ಷ ಮಾಡಿದೆ, 1 ವರ್ಷ 2 ವರ್ಷ ನಾನು ಮಾಡಿದೆ. ಅದನ್ನು ಸ್ವಲ್ಪ ಸುಧಾರಣೆ ಇರಬೇಕು ರೈತನಿಗೆ, ಮನುಷ್ಯನಿಗೆ. ಅದನ್ನು ನಾನು ಇದನ್ನು ಮಾಡೇ ಮಾಡ್ತೀನಿ ಅಂತ ಸ್ವಲ್ಪ ಸುಧಾರಣೆ ತಗೊಂಡು ಮಾಡಿದ್ರೆ ಪರವಿಲ್ಲ, ಅದು ವರ್ಕೌಟ್ ಆಗ್ತದೆ. ಅದ್ರ ಬಗ್ಗೆ ಏನು ಚಿಂತೆ ಇಲ್ಲ. ಬಂಡವಾಳ ಹಾಕಂಗಿಲ್ಲಲ್ಲ, 5,000 ಕಡಿಮೆ ಬೆಳೀಲಿ, ಏನು ಗಂಟೋಗೋದು? 5 ಎಕರೆಗೆ 20,000 ಬೆಳೀತತ್ತ, ಬರೀ 10,000 ಬೆಳೀಲಿ. ಈ 10,000 ಗೊಬ್ಬರ ಔಷಧಿ ಎಲ್ಲ ಹೊಡೆದಿರ್ತೀವಲ್ಲ, ಹಂಗಾಗಿ. ಆಮೇಲೆ ನಾವು ಸಾವಯವ ಕೃಷಿಯಾಗಿ ಬೆಳೆದಿದ್ದು ಹುಡುಕೆ ಬರ್ತಾರೆ, ಅದನ್ನು ಯಾತಕ್ಕೆ ಆಗಲಿ ಹುಡುಕೆ ಬರ್ತಾರೆ. ನಾನು ಎಲ್ಲ ಇದರಲ್ಲಿ ಬೆಳೆದಿದ್ದೀನಿ. ಆಮೇಲೆ ಒಂದು ಕವರ್ಗಳು ಮಾಡಿದ್ದೆ ನಾನು, ದೊಡ್ಡವು, ಒಂದು 30-40 ಕೆಜಿಸಷ್ಟು ಕವರ್ಗಳು. ಆ ಕವರ್ಗಳನ್ನು ತರಕಾರಿ ಬೆಳೆದಿದ್ದೀನಿ ಸಾವಯವದ ಇದ್ರಾಗೆ, ಭಾಳ ಚೆನ್ನಾಗಿ ಬಂದಿತ್ತು. ಅವಾಗೆಲ್ಲ ಕೃಷಿಯೋತ್ಸವ ಮಾಡಿಸಿದ್ದೆ, ಅದನ್ನು ಕೃಷಿ ಇಲಾಖೆ ತೋಟಗಾರಿಕೆ ಇದರಿಂದ ಮಾಡಿಸಿದ್ದೆ. ಮತ್ತೆ ಇವಾಗಲೂ ಸಾವಯವ ಕೃಷಿ ಮಾಡ್ತಾ ಇದ್ರ ಅಥವಾ ಈಗ ಮತ್ತೆ ರಾಸಾಯನಿಕ ಕೃಷಿಗೆ ಬಂದಿದ್ದೀರಾ? ಈಗ ನಾನು ಆಲ್ರೆಡಿ ಒಂದು 6 ಎಕರೆ ಸಾವಯವ ಕೃಷಿಯಲ್ಲೇ ಮಾಡ್ತಿದ್ದೆ. ಅದಕ್ಕೇನು ಗೊಬ್ಬರ ಗಿಬ್ಬರ ಏನೊಂದು ಹಾಕಿಲ್ಲ. ಯಾಕಪ್ಪ ಅಂದ್ರೆ ನಾವು ಈ ಮನೆಗೆ ತಿನ್ನಕ್ಕೆ, ಆಮೇಲೆ ಕಾಳು ಕಡೆ ಬೆಳೆಯೋದೆಲ್ಲ ಅದಕ್ಕೆಲ್ಲ ಮಾಡ್ತಾ ಇದ್ದೀನಿ. ಈ ಮಾಮೂಲಿ ದಾಳಿಂಬೆಗೆ ಮಾತ್ರ ಮಾಡಿದ್ದೆ ನಾನು. ರಾಸಾಯನಿಕದಾಗ ಸಾವಯವ ಕೃಷಿ ಮಾಡಿದೆ, ಅದಕ್ಕೆ ಆಗಲಿಲ್ಲ. ರಾಸಾಯನಿಕ ಮಾಡಿದೆ, ಅದಕ್ಕೂ ಆಗಲಿಲ್ಲ, ಕೈ ಬಿಟ್ಟಿದ್ದೀನಿ ಅದನ್ನು. ಸುಮ್ಮನೆ ಆಯ್ತು, ಅದು ಸಾವಯವ ಕೃಷಿಯಲ್ಲೇ ಮಾಡ್ತಾ ಇದ್ದೀನಿ ನಾನು ಆಲ್ರೆಡಿ. ಈಗ ಯಾರಾದರೂ ಸಾವಯವ ಕೃಷಿಗೆ ಹಿಂಗೆ ಮಾಡ್ತಾನಂತ ಎಕರೆಗೆ ಇಷ್ಟು ಬೆಳಿತಾನೆ ಅಂತ ಅಂದರೆ ಏ ನೋಡಿ ಬರೋಣ ಅಂತ ಅವ್ರು ಬಂದಾಗ ತೋರ್ಸಕ್ಬೇಕಲ್ಲ. ನಾವೆತ್ತೋ ನಿಮ್ಮ ಹತ್ರ ಸುಮ್ಮನೆ ಎತ್ತೋ ಮಾತಾಡಿ ಅದ್ಲಾಗ ಹೋಗ್ಬಿಟ್ರಲ್ಲ, ನಾವು ಅವ್ರು ಬಂದಾಗ ತೋರಿಸ್ಬೇಕು ಇದನ್ನ ಹಿಂಗೆ ಬೆಳೆದಿದ್ದೀನಿ, ಇದು ಹಿಂಗೆ ಬೆಳೆದಿದ್ದೀನಿ, ಹಿಂಗೈತೆ ಅಂತ. ನಾನು ಅದೇ ನೀವು ಹೇಳಿದಾಗ ಸಾವಯವ ಕೃಷಿಗೆ ಬೆಳೆದಿದ್ದು ನಾನು ಅದನ್ನು 120 ಕೆಜಿ ಬೀಜಕ್ಕೆ 40 ಕ್ವಿಂಟಲ್ ಶೇಂಗಾ ಮಾರು, 10,000 ರೂಪಾಯಿಗೆ ಮನೆ ಮುಂದೆ ತಗೊಂಡೋಗ್ಬಿಟ್ರು. ಆಮೇಲೆ ಇನ್ನೊಂದು 6-7 ಕ್ವಿಂಟಲ್ ನಮ್ಮ ಮರಿಗೆಲ್ಲ ಕೊಡೋದು, ನಾನು ಮಾಡೋದು ಎಲ್ಲ ಮಾಡ್ಕೊಂಡ್ವಿ. ಒಟ್ಟು ಒಂದು 45-46 ಕ್ವಿಂಟಲ್ ಶೇಂಗಾ ಬೆಳೆದಿದ್ದೆ ನಾನು. ಬರೀ 1 ಪಲ್ಲ 20 ಸೇರು ಬೀಜಕ್ಕೆ ಬೆಳಿಬೋದು, ನಾವು ಮನಸ್ಸು ಮಾಡಬೇಕು. ಅದಕ್ಕೆ ಈ ಸಲ ಅದನ್ನ ತಂದು ಈ ಸಲ ಬೆಳೆದು ಇನ್ನೊಂದು ಸಲ ನಿಮ್ಮನ್ನು ಕರೆಸ್ತೀನಿ. ಕರೆಸಿ ಎಲ್ಲ ರೈತರಿಗೂ ಒಂದು ಸಂದೇಶನ ಕೊಡೋಣಂತ. ಈ ಕೃಷಿ ಜೊತೆಗೆ ಈ ಕೃಷಿ ಒಂದೇ ಅಂದ್ರೆ ನೀವು ಹೇಳ್ದಂಗೆ ಒಂದ್ಸರಿ ಲಾಸು ಲಾಭ ಕಷ್ಟ ಸುಖಗಳೆಲ್ಲ ಇದ್ದೇ ಇರ್ತವೆ. ಈ ಕೃಷಿ ಜೊತೆಗೆ ಏನಾದರೂ ಉಪಕಸಬುಗಳು ಅಳವಡಿಸ್ಕೋಬೇಕಪ್ಪ, ರೈತರು ಪ್ರಗತಿ ಕಾಣಬೇಕಂದ್ರೆ ಹೈನುಗಾರಿಕೆ ಮಾಡೋದು, ಕುರಿ ಕೋಳಿ ಮೇಕೆ ಸಾಕಾಣಿಕೆ ಮಾಡೋದು, ಮೀನುಗಾರಿಕೆ ಮಾಡೋದು, ಏನಾದರೂ ಒಂದು ಮಾಡ್ಬೇಕು ಅಂತಾರೆ. ನೀವೇನಾದರೂ ಉಪಕಸಬುಗಳು ಮಾಡ್ತಾ ಇದ್ರ? ನಾನು ಮಾಡ್ತಾಯಿದ್ದೀನಿ. ನಾನು ಆಲ್ರೆಡಿ ಮೀನು ಸಾಕಿದ್ದೀನಿ, ಮಾರಿಕಣಿಮಿಗೆ ಹೋಗಿ ನಾನು ಮೀನು ಮರಿ ತಗೊಂಡು ಬಂದು ಇಟ್ಕೊಂಡಿದ್ದೀನಿ. ನಾವಂದ್ರೆ ಮೀನು ಮರಿ ಅಂದ್ರೆ ನಾವು ಕೊಂಡ್ಕೊಂಬಲ್ಲ, ನಾವೀಗೇನು ನಾವು ಮನೆಗೆ ಬೇಕೇ ಬೇಕಲ್ಲ. ಅವರು ಇವ್ರು ಯಾರು ಬಂದಾಗ ನಾವು ನಾನು ಈ ಮಟನ್ನು ಚಿಕನ್ ಅಂತವೆಲ್ಲ ನಮ್ಮ ಮನೆಗೆ ತಿನ್ನಲ್ಲ, ನಾವು ಮಾಡಿಸಲ್ಲ ಅದನ್ನು. ಯಾರಾದರೂ ಬಂದಾಗ ಸರ್ ಮೀನು ಸಾರು ಮಾಡಿಸ್ತೀನಿ ಬರ್ರಿ, ಅಷ್ಟೇ. ನಾ ಹಂಗೆ ಇಟ್ಕೊಂಡು ನಾನು ಮೀನು ಸಾಕಿದ್ದೀನಿ ಆಲ್ರೆಡಿ. ಇನ್ನು ಪಟ್ಲಿಗಳು ಸಾಕಿದ್ದೀನಿ, ಪಟ್ಲಿ ಇದಾವೆ, ಹಸುಗಳಿದ್ದಾವೆ. ಅದೇ ಇನ್ನೇನು ಕುಲು ಕಸಬು, ನಾವು ಕೋಳಿ ಪಳ ಅಂತವೆಲ್ಲ ಸಾಕಲ್ಲ, ನಮ್ಮ ಮನೆಗೆ ತಿನ್ನಲ್ಲ ಸಾಕಲ್ಲ. ಹಂಗಾಗಿ ಮುಂದೆ ನೋಡೋಣಂತೆ, ದೇವರು ಅನುಕೂಲ ಮಾಡೋಣ, ಆದರೆ ಏನೋ ದಾರಿ ಮಾಡೋಣಂತೆ. ಮಾಡ್ಬೋದು ಸರ್, ಎಲ್ಲ ಜನ ಇರಬೇಕು. ನಾವೇನೇ ಒಂದು ಮಾಡ್ತೀವಿ ಅಂದರೂ ಮನೆಗೆ ಮಾಡೋರು ಇರಬೇಕು. ಜೊತೆಗೆ ನಾವು ಕೂಲಿನೇ ಇಟ್ಟು ಮಾಡಿಸ್ತೀವಿ ಅಂದರೆ ಲಾಸ್ ಆಗ್ತದೆ. ಎಲ್ಲ ಪ್ರತಿಯೊಂದು ಕೂಲಿಗೆ ಇಟ್ಟು ನಾವು ಲೇಬರ್ ಇಟ್ಕೊಂಡೇ ಮಾಡಿಸ್ಬೇಕಂದ್ರೆ ಲಾಸ್ ಆಗ್ತದೆ. ಈಗ ಒಂದು ಆಕಳ ಕರೆಯಂಗೆ 50 ರೂಪಾಯಿ ಕೊಡಬೇಕು, ಒಂದು ಹಸು ಸುಮ್ಮನೆ ಕರೆದೋಗ್ಬಿಟ್ರೆ 50 ರೂಪಾಯಿ ಕೊಡಬೇಕು, ಅವ್ನು ಸಗಣಿ ತೆಗೆದಾಕೋದು, ಅದು ಎಲ್ಲ ಸುಮ್ಮನೆ ಅದು ಖರ್ಚುಗಳು ಇದ್ದೇ ಇರ್ತವೆ. ಲಾಭ ಎಷ್ಟಿರ್ತತ್ತೋ ಕಷ್ಟನೂ ಅಷ್ಟಿರ್ತದೆ. ಕಷ್ಟ ನಾವು ಎಷ್ಟು ಕಷ್ಟ ಮಾಡ್ತೋ ಅಷ್ಟು ನಾವು ಸಲೀಸಾಗಿ ಸುಖವಾಗಿ ಇರ್ಬೋದು. ರೈತರ ಬಗ್ಗೆ ಅಂದ್ರೆ ನಾವು ಪ್ರತಿಯೊಂದನ್ನು ಕೂಲಿ ಇಟ್ಟು ಮಾಡಿಸಿದಾಗ ರೈತರಿಗೆ ಲಾಸ್ ಆಗುತ್ತೆ. ಮನೇಲಿ ಮಾಡಾರ ಇರಬೇಕು ಅಂತ ಹೇಳ್ತೀರ, ನಿಮ್ಮ ಮನೇಲೆಲ್ಲ ಎಷ್ಟು ಜನ ಇದ್ರೆ ಯಾವ ರೀತಿ ನಿರ್ವಹಣೆ ಮಾಡ್ತೀರ? ಈಗ ನಾವು 4 ಜನ ಅಣ್ಣ ತಮ್ಮಗಳು, ಒಬ್ಬ ತಮ್ಮನಿಗೆ 2 ಗಂಡು ಮಕ್ಕಳು, ಇನ್ನೊಬ್ಬ ತಮ್ಮನಿಗೆ 2 ಹೆಣ್ಣು ಹುಡುಗರು, ಒಬ್ಬ ಗಂಡು ಮಗ. ನನಗಿಬ್ರು ಗಂಡು ಹುಡುಗರು, 2 ಮಕ್ಳಿಗೆ ಮದುವೆ ಮಾಡಿದ್ದೀನಿ. ನಮ್ಮ ಮನೆಯವ್ರು ಇರ್ತಾರೆ, ಅವ್ರವ್ರ ಕೆಲಸ ಅವ್ರು ಎದ್ದೇಳ್ತಿದ್ದಂಗೆ ಅವ್ರ ಕೆಲಸಕ್ಕೆ ಅವ್ರು ಹೋಗ್ಬಿಡ್ತಾರೆ, ಅವ್ರ ಕೆಲಸ ಅವ್ರು ಮಾಡ್ಕೊಬಿಡ್ತಾರೆ. ನಾನು ಅವ್ರ ಕೆಲಸ ಅವ್ರು ಮಾಡ್ಕೊತಾರೆ ಅಂತ ನಾನು ನೈಟ್ ಕೆಲಸ ನಂದು. ನೈಟ್ ಏನಾಯ್ತಾ, ಗಿಡಗಳಿಗೆಲ್ಲ ನೀರು ಬಿಡೋದು, ಸಸಿಗಳಿಗೆಲ್ಲ ನೀರು ಬಿಡೋದು, ಕರೆಂಟ್ಗಳು. ಅವರು ಹಗಲೆಲ್ಲ ಕೆಲಸ ಮಾಡಿರ್ತಾರೆ, ಮಕ್ಕಂಡಿರ್ತಾರೆ. ನನ್ನ ಕೆಲಸ ನಾನು ರಾತ್ರಿಗೆ ಅವ್ರು ಹಗಲತ್ತು ಎಷ್ಟು ಮಾಡ್ತಾರೆ ರಾತ್ರಿ ಕಷ್ಟ ಮಾಡ್ತೀನಿ, ಯಾಕೆ ಬಡ ಹೇಳಂಗಿಲ್ಲ. ಹಗಲತ್ತು ಅವ್ರು ಎಷ್ಟು ಮಾಡ್ತಾರೆ ರಾತ್ರಿಗೆ ನಾನು ಅಷ್ಟು ಕೆಲಸ ಮಾಡ್ತೀನಿ, ಮತ್ತು ಬೆಳಗ್ಗೆ ನನ್ನ ಕೆಲಸಕ್ಕೆ ನಾನು ಗೊಬ್ಬರನೋ ಅದು ಇದು ಕೂಲರ್ಗ ನಾಲರ್ಗ ಅದನ್ನು ನೋಡ್ಕೊಬೇಕು, ವ್ಯವಸ್ಥೆ ಮಾಡ್ಕೊತೀನಿ ನಾನು. ಇಷ್ಟು ನಾನು ಮೊದಲು ರಾಜಕೀಯದಾಗ ಇದ್ದೆ, ಅದ್ರಾಗೇನು ಸುಮ್ಮನೆ ಬರೀ ಬಟ್ಟೆಗಳಾಕೊಂಡು ಹೋಗ್ತಿರೋದೆ, ಮನೆಗೆ ಹಾತಿದ್ದಿರಲ್ಲ. ಹಂಗಾಗಿ ನಮ್ಮ ರೈತರಿಗೆ ಹೇಳೋದು ಇಷ್ಟೊಂದೇ ನಾನು, ಸುಮ್ಮನೆ ಬಡಾಗಿ ಹೇಳಿ ಸುಮ್ಮನೆ ಅವ್ರ ಹಿಂದ್ಗಡೆ ಇವ್ರ ಹಿಂದ್ಗಡೆ ಹೋದ್ರೆ ನಮ್ಗೇನು ಉಳಿಯಲ್ಲ, ನಮ್ಮ ಜಮೀನಾಗೆ ಸುಮ್ಮನೆ ಒಂದು ಕಲ್ಲು ತೆಗೆದಾಕಿದ್ರೆ ಆ ಜಮೀನು ಹಸನ ಕಾಣ್ತದೆ ಇಷ್ಟೇ. ಆಮೇಲೆ ಅಲ್ಲಿ ದಾರಿಗೆ ಹೋಗ್ಬೇಕಾದ್ರೆ ಒಂದಿಷ್ಟು ಸಗಣಿ ತಗೊಂಡೋಗಿ ನಮ್ಮ ಹೊಲ್ದಾಗ ಹಾಕಿದ್ರೆ ಅಲ್ಲೊಂದು ಗಿಡ ಯಾತಿದ್ದು ಒಂದು ಕಡಲೆ ಗಿಡ ಬೆಳೆದ್ರೆ ಚೆನ್ನಾಗಿರ್ತದೆ. ಇಷ್ಟು ನಾನು ರೈತರಿಗೆ ಹೇಳೋಕ್ಕೆ ನಾನು ಬಯಸ್ತಿದ್ದೀನಿ. ನಿಮ್ಮ ಜಮೀನಿಗೆ ಬೇಕಾದಷ್ಟೆಲ್ಲ ಗೊಬ್ಬರ ನೀವೇ ಜಾನುವಾರುಗಳು ಸಾಕಾಣಿಕೆ ಮಾಡಿ ಉತ್ಪಾದನೆ ಮಾಡ್ಕೊಂಡ್ರೆ ಅಥವಾ ಹೊರಗಡೆ ಅದನ್ನು ಕೊಂಡ್ಕೊಂತೀರಿ? ಇಲ್ಲ ಸರ್, ನನ್ನ ಗೊಬ್ಬರ ನನಗೆ ಮಸ್ತ್ ಆಗ್ತದೆ. ಹಾಂ, ನನ್ನ ತಮ್ಮನಿಗೂ ಕೊಡ್ತೀನಿ ಇನ್ನು, ಅವನಿಗೆ ಹಸಿಗಳು ಸಾಕಿಲ್ಲ ಅವನು, ಅವನಿಗೂ ನನ್ನ ನಾನೇ ಇದ್ರಾಗೆ ಹೊಡ್ಕೊಳ್ಳಪ್ಪ ನೀನು ಅಂತೇಳಿ ಅವನಿಗೆ ನಾನು ದಾಳಿಂಬೆಗೆ ಆಮೇಲೆ ಮೆಕ್ಕೆಜೋಳಕ್ಕೆ ನನ್ನ ಗೊಬ್ಬರನೇ ಅವನು ಕೊಡಿಸ್ತೀನಿ. ಗೊಬ್ಬರ ಏನು ಮಸ್ತ್ ಆಗ್ತದೆ, ನಮ್ಮದೇ ಸರ್ ಹೋಗ್ತದೆ ಸರ್ ಗೊಬ್ಬರ. ನಾನು ಬೇರೆ ಕಡೆಯಿಂದ ತಗೊಂಡು ಬರಲ್ಲ, ಬೇರೆ ಕಡೆ ಗೊಬ್ಬರನೂ ತಗೊಬರ್ಬೇಕು ಮತ್ತು ಕೂಲಿಯರ್ಗೂ ಇಡಬೇಕು, ಅದೆಲ್ಲ ಮಾಡಬೇಕು, ಮತ್ತು ಹಾಲು ಕೊಂಡ್ಕೊಬರ್ಬೇಕು, ಆಮೇಲೆ ಮೀನು ಕೊಂಡು ಪ್ರತಿಯೊಂದು ತರಕಾರಿ ಕೊಂಡ್ಕೊಬರ್ಬೇಕಂದ್ರೆ ಅವಾಗ ರೈತ ಅಲ್ಲೇ ಸುಮ್ಮನೆ ಅಲ್ಲೇ ಅಲ್ಲೇ ಇರ್ತಾನೆ, ಅವ್ನು ಮುಂದಕ್ಕೆ ಬರೋಕ್ಕಾಗಲ್ಲ. ಹಂಗಾಗಿ ಅವಾಗ ಬ್ಯಾಂಕ್ನಾಗ ಸಾಲ ಮಾಡೋದು, ಅಲ್ಲಿ ಸಾಲ ಮಾಡೋದು, ಇಲ್ಲಿ ಸರಿ ಹಿಂಗೆ ಹಂಗೆ ಇರ್ತದೆ. ನಮ್ಮ ಕೆಲಸ ನಮ್ಮ ಒಟ್ಟಿಗೆ ಏನು ಬೇಕು ಒಂದು ಅರ್ಧಕ್ಕಾದರೂ ನಾವು ದುಡ್ಕೊಂಡ್ರೆ ಇನ್ನು ಅರ್ಧಕ್ಕೆ ಅಲ್ಲಿ ಬೆಳ್ಕೊಂಡು ಏನೋ ಮಾಡ್ಕೊಂಬೋದು, ಇದನ್ನು ಮಾಡ್ಬೋದು ಸರ್ ನಾವು. ಈಗ ಅರಣ್ಯ ಕೃಷಿನೂ ಮಾಡ್ತಾ ಇದ್ರಲ್ಲ ಈ ಕೃಷಿ ಜೊತೆಗೆ, ಇದರಿಂದ ಏನು ಅನುಕೂಲ ಅನಿಸುತ್ತೆ? ಈಗ ಅರಣ್ಯ ಕೃಷಿ ಯಾಕೆ ಮಾಡಬೇಕು ಅಂತಂದರೆ, ಈಗ ಒಂದು ಮನೆಗೆ ಒಂದು ಉದ್ಯೋಗಸ್ಥರು ಇರ್ತಾರೆ, ಅವರು ಅವ್ರು ರಿಟೈರ್ಡ್ ಆದಾಗ ಅವ್ರಿಗೆ ಮಾಮೂಲು ಅದೇನು ಪೆನ್ಷನ್ ಬಂದುಬಿಡ್ತತೆ. ಒಂದ್ಸಲ ಒಂದು 15 ಲಕ್ಷ 20 ಲಕ್ಷ 10 ಲಕ್ಷ ಅವ್ರವ್ರ ಕೆಲಸದ ಲೆಕ್ಕದ ಪ್ರಕಾರ ಅವ್ರಿಗೆ ಬಂದುಬಿಡ್ತತೆ. ನಮಗೆ ರೈತರು ರಿಟೈರ್ಡ್ ಆಗೋದು ಯಾವಾಗ? ನಮ್ಗೆ ರಿಟೈರ್ಡ್ ಆಗಲ್ಲ. ನಾವು ಯಾವುದನ್ನು ಒಂದು ಬೆಳೆ ಬೆಳೆದಾಗ ಅದೇ ಬಂಪರ್ ಬೆಳೆ ಬಂದ್ಬಿಟ್ಟು ನಮಗೆ ಪೆನ್ಷನ್ ಬಂತ ಅಂತ ಅಂದ್ಕೊಂತೀವಿ. ಹಂಗಾಗಿ ನಾವು ವೇಸ್ಟ್ ಜಮೀನು ಸುತ್ತ ಏನು ವೇಸ್ಟ್ ಇರ್ತತೋ ಎಲ್ಲ ಒಂದಾಗೆ ಒಂದು ಕನಿಷ್ಠ ನಮ್ಮ ಕೈಲಾದ 100 ಮರ ಬೆಳೆಸಿದ್ರೆ ಸಾಕು. 100 ಮರ ಬೆಳೆಸಿದ್ರೆ ನಾವು ಅದು ಒಂದು ಸ್ವಲ್ಪ ನಮ್ಮ ವಯಸ್ಸಾಗೋತ್ತಿಗೆ ಅದು ದುಡ್ಡು ಒಂದ್ಸಲ ಬರುತ್ತೆ. ನಾವು ಬ್ಯಾಂಕ್ನಾಗ ಫಿಕ್ಸೆಡ್ ಇಡ್ತೀವ, ನಮ್ಮ ಕೈಲಿ ಫಿಕ್ಸೆಡ್ ಇಡೋಕ್ಕಾಗಲ್ಲ. ನಾವು ಇಟ್ಟರೂ ಅದನ್ನ ಯಾತಕ್ಕೆ ಅದ್ರ ಮೇಲೆ ಸಾಲ ತಗೊಂತೀವ, ಬಾಂಡ್ ಇಟ್ಟ ಬಾಂಡ್ ಮೇಲೆ ಸಾಲ, ಇದ್ರ ಮೇಲೆ ಯಾರೋ ಸಾಲ ತಗೋಕ್ ಬರಲ್ಲ. ಹಂಗಾಗಿ ಒಂದ್ಸಲ ದುಡ್ಡು ಬರ್ತೈತಿ. ಇದು ಒಂದ್ಸಲ ಬಂದಾಗ ಏನೋ ಒಂದು ಅವತ್ತಿನ ಕಾಲಕ್ಕೆ ಅವು ಬಂದಾಗ ಒಳ್ಳೇದೊಂದು ಮನೆ ಕಟ್ಕೋಬೋದು, ಒಂದೆರಡು ಮದುವೆ ಮಾಡ್ಕೋಬೋದು, ಏನೋ ಒಂದಿಷ್ಟು ಬಂಗಾರ ಕೊಂಡ್ಕೊಂಡು ಹಾಕ್ಕೋಬೋದು. ಈಗ ಮಾಮೂಲು ಬೆಳೆದು ಬೆಳೆದು ಹಾಕ್ಯಬೇಕಂತ ಆಗಲ್ಲ ರೈತರ ಕೈಲಿ. ಯಾರೋ ಒಬ್ಬ ರೈತರು ಹಾಕೊಂಡಿರ್ತಾರೆ, ಬೆಳೀತಾರೆ ಅವ್ರು ಹಾಕೊಂಡಿರ್ತಾರೆ. ಹಂಗಾಗಿ ಅದನ್ನು ಅದಕ್ಕೋಸ್ಕರ ನಾವು ಅರಣ್ಯದು ಕೃಷಿ ಮಾಡಬೇಕು ಅಂತ ಅದನ್ನು ಮನಸ್ಸಿನಾಗ ಬಂತು. ಅದನ್ನೆಲ್ಲ ನಾನು ಒಂದು ಒಟ್ಟು 1,000 ಗಿಡ ಹಾಕ್ಬೇಕಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀನಿ ಸರ್. ಫ್ರೀ ಕೊಡ್ತಾರೆ, ನಾವೇನು ದುಡ್ಡು ಕೊಡೋಂಗಿಲ್ಲ, ದೂಪ ಹಾಕೋಂಗಿಲ್ಲ, ಏನಿಲ್ಲ. ಅರಣ್ಯ ಇಲಾಖೆ ಫಾರೆಸ್ಟ್ ಇದ್ರಾಗ ಫ್ರೀ ಕೊಡ್ತಾರೆ. ಹೋಗೋದು ತಗೊಂಡು ಬಂದು ಹಾಕೊಂಡ್ರೆ ಚೆನ್ನಾಗಿ ಬೆಳೆಸಿದ್ರೆ ಅದಕ್ಕೆ ಅವ್ರು ದುಡ್ಡೂ ಕೊಡ್ತಾರೆ. ಒಂದು ಗಿಡಕ್ಕಿಷ್ಟು ಅಂತ ಒಂದು 3 ವರ್ಷ ದುಡ್ಡೂ ಕೊಡ್ತಾರೆ ನಮಗೆ. ಹಂಗಾಗಿ ಅರಣ್ಯ ಕೃಷಿ ಬೆಳೆಸ್ಕೊಂಡ್ರೆ ಭಾಳ ಚೆನ್ನಾಗಿರ್ತದೆ, ನಮಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಲ್ಲ. ಅದು ಏನು ಕೇಳಲ್ಲ ನಮ್ಮನ್ನು, ಒಂದು ರೂಪಾಯಿ ಕೇಳಲ್ಲ, ಸುಮ್ಮನೆ ಅದ್ರ ಮಟ್ಟಿಗೆ ಅದು ಸುಮ್ಮನೆ ಬೆಳೀತಿರ್ತದೆ. ಹಂಗಾಗಿ ಮಾಮೂಲು ಕಳ್ಳರ್ ಪಳ್ಳರು ಕಟ್ಕೊಂಡು ಹೋಗ್ತಾರೆ, ಕೆಲವೊಂದು ಹೋಗ್ತೇವೆ ಮಾಮೂಲು. ನಾವು ಈಗೇನು ತೆಂಗಿನ ಮರ ಹಾಕಿರ್ತೀವಿ ಅಂದರೆ ಅದ್ರಾಗೊಂದು ಕಾಯಿ ಕೆಳಗುದ್ರಿ ಯಾರೊಬ್ರು ತಗೊಂಡೋಗಿ ಇಷ್ಟೇ ಅಂದ್ಕೊಂಡು ಸುಮ್ಮನೆ ನಾವು ಬೆಳ್ಕೊಂಡ್ರೆ ದೇವರು ಚೆನ್ನಾಗಿ ಮಾಡ್ತಾನೆ, ಅದ್ರ ಏನು ತೊಂದರೆ ಆಗಲ್ಲ. ರಂಗಪ್ಪರ, ಇಷ್ಟು ಇದಾದ್ರೂ ನೀವು ಇಷ್ಟೊಂದು ಚೆನ್ನಾಗಿ ಆಸಕ್ತಿಯಿಂದ ಕೃಷಿ ಮಾಡ್ತಾ ಇದ್ರು, ಈಗ ನೋಡಿದ್ರು ಏನು ಈ ಕೃಷಿ ಅಂತ ಲಾಭದಾಯಕಲ್ಲ ಅಂತ ಕೃಷಿಯಿಂದ ಹಿಂದೆ ಸರಿತಾರೆ, ಬೆಂಗಳೂರು ಮೈಸೂರು ಕಂಪ್ನಿ ಫ್ಯಾಕ್ಟ್ರಿ ಅಂತೆಲ್ಲ ಹೋಗ್ತಾರೆ, ಅಂತ ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅವರು ಯಾಕೆ ಹೋಗ್ತಾರಂದ್ರೆ ನಾವು ಸ್ವಲ್ಪ ಮೊದಲಿಂದನೇ ಅದ್ಗಾಕಿಯವ್ರು ಹೋಗಿ ಈಗ ಒಂದು ಈಗ ನಾವು ಹಸುಗಳು ಹೊಡ್ಕೊಂಡು ಹೋಗ್ತೀವಿ ಅನ್ಸ, ಈಗ ನನ್ನ ಮನೆ ಹಸು ಹೊಡ್ಕೊಂಡೋದ್ನ, ಅದು ಒಂದು ಹೊಲ್ದಾಗೆ ಹೋಗ್ಬಿಡ್ತು, ಅದನ್ನ ಹಂಗೆ ಕೈ ಬಿಟ್ರೆ ಅಂದೇ ಹಂಗೆ ಹೋಗ್ಬಿಡ್ತತ್ತೆ. ಅದನ್ನ ಹಿಂದಕ್ಕೆ ಹಾಕೊಂಡು ಅದಕ್ಕೊಂದು ಸ್ವಲ್ಪ ಬಗ್ಗಲ್ ಹಾಕೊಂಡು ಹಗ್ಗ ಕಟ್ಕೊಂಡು ಮುಗ್ದಾಗ ಇಟ್ಕೊಂಡು ಮಾಡ್ಕೊಂಡ್ರೆ ಚೆನ್ನಾಗಿ. ಹಂಗೆ ನಾವು ಹುಡುಗ್ರ ಮಕ್ಕಳನ್ನಾದ್ರೂ ಅಲ್ಲಿ ಏನು ಅಲ್ಲಿ ಹೋಗಿ ಏನು ಅಡ್ರಾಕದೇನಿಲ್ಲಪ್ಪ, ಮೊನ್ನೆ ಕೊರೋನಾ ಬಂದು ನೋಡಿ ಎಷ್ಟು ಜನ ಸುಮ್ಮನೆ ಅದ್ವಾನ ಎಲ್ಲೆಂದ್ರಲ್ಲಿ ನಡ್ಕೊಂಡು ಬಂದರು, ಅವ್ರ ಔಷಧಿ ಏನೋ ಆ ಟಿವಿಯಾಗಿ ನೋಡಬಾರ್ದು, ಕಣ್ಣೀರು ಬರ್ತಾವೆ ಅವ್ರನ್ನೆಲ್ಲ, ಅವ್ರ ಔಷಧಿ ನೋಡಿ. ಆ ದುಡ್ಡು ಬೇಡ, ಲಾಭನೂ ಬೇಡ, ಇಲ್ಲಿ ಇದ್ದಿದ್ದೇ ಸಾಕು ನಮ್ಮ ಮನೆಗೆ. ನಾವು ಕಷ್ಟಪಟ್ಟು ನಮ್ಮ ಜಮೀನುಗಳಾಗ ಮಾಡ್ಕೊಂಡು ಮಸ್ತಾಗಿ ಇಲ್ಲೇ ದಂಡಿಗೆ ಆಯ್ತು ಸ್ವಾಮಿ. ಇಲ್ಲೇನು ಹಳ್ಳಿಗಳಾಗಿ ನಮಗೆ ರೈತರ್ತಾಗ ಏನು ಕೂಲಿ ಸಿಗಲ್ಲ, ಇಲ್ಲೇ 300-400 ರೂಪಾಯಿ ಕೊಡ್ತಾರೆ, ಆರಾಮಾಗಿ ಊಟಕ್ಕೆ ಇಡ್ತಾರೆ, ಮಂತಕ್ಕೆ ತಗೊಂಡು ಬೈಕ್ನ ಕರ್ಕೊಂಡು ಹೋಗ್ತಾರೆ, ತಿರ್ಗಿ ಬೈಕ್ನ ಕರ್ಕೊಬಂದು ಮಂತಕ್ಕೆ ಬಿಡ್ತಾರೆ, ಆಮೇಲೆ ಇದೆಂಥದ್ದು ಬೀಡಿ ಪಾಡಿ ಸೇದಿದ್ರೆ ಬೀಡಿ ಕೊಡಿಸ್ತಾರೆ. ನಾನು ಯಾತದ್ದು ಬೇಕಂದ್ರೆ ಮಂದಿ ನೀನು ಇದ್ದಿದ್ದಾಗ ತಂದು ಕೊಡ್ತಾರೆ ಕೆಲಸ ಚೆನ್ನಾಗಿ ಮಾಡಿದ್ರೆ. ಅಲ್ಲಿ ಬೆಂಗಳೂರಿಗೆ ಹೋಗಿ ಏನು ಮಾಡ್ಬೇಕು? ಯಾವುದೇ ಕಾರಣಕ್ಕೂ ಹುಡುಗರು ಮನೆ ಬಿಟ್ಟು ಹೋಗ್ಬೇಡ್ರಿ, ಮನೆ ಬಿಟ್ಟು ಒಂದು ಸಲ ಉದಾಸಲು ದಾಟಿ ಹೋದ್ರ ಅವ್ರಷ್ಟೇ, ನಾವೇನು ತಿರ್ಗಿ ಮತ್ತೆ ಅವ್ರನ್ನ ಎಂಥ ಮುಗ್ದಾಣ ಇಟ್ಕೊಂಡು ಕಿತ್ಕೊಂಡು ಹೋಗ್ಬಿಡ್ತದೆ ಅದು. ಹಂಗಾಗಿ ಮನೆ ಮಕ್ಕಳಾಗಿ ತಂದೆ ತಾಯಿಗೆ ಹೆಸರು ಬರ್ಬೇಕಂದ್ರೆ ಚೆನ್ನಾಗಿ ಮಾಡ್ಕೊಂಡು ಒಬ್ಬ ರೈತರಾಗಿ ಚೆನ್ನಾಗಿ ದುಡ್ಕೊಂಡು ದೇಶಕ್ಕೊಂದು ಹೆಸರು ತಗೊಂಡು ಬರ್ರಿ. ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದು ಕೊಟ್ಟಾಯ್ತ ನಿಮಗೆ? ಸಂತೋಷ ಆಗತ್ತೆ ಸರ್. ಯಾರು ಕೇಳ್ಬೇಕು ನಮ್ಮನ್ನ? ನಾನು ಎಲ್ಲಿ ಕುತ್ಕೊಂಡ್ರೆ ಯಾರು ಕೇಳ್ಬೇಕು? ನಾವು ಎಷ್ಟನ್ನ ಬೆಳೆಯಲ್ಲಿ ಕೊಡೋ ಮಾರ ಫಸ್ಟ್ ಕೊಟ್ಕೊಂಡು ಇದ್ದಿದ್ದೆ ಸಾಕು. ನಾವು ಒಟ್ಟಿಗೆ ತಿನ್ಕೊಂಡು ಮಟ್ಸೋಗಿ ಒಳ್ಳೆ ಬಟ್ಟೆ ಹಾಕೊಂಡು ಆರಾಮಾಗಿ ಕುತ್ಕೋಬೋದು. ಒಂದು ಗಾದೆ ಹೇಳ್ತೀನಿ ನಾನು, ಅದು ಹೇಳ್ಬಾರ್ದು ಹೇಳ್ಬೇಕೋ ಗೊತ್ತಿಲ್ಲ, ಒಟ್ಟು ಹೇಳ್ತೀನಿ ನಾನು. ಒಬ್ಬ ಸನ್ಯಾಸಿ ಇದ್ದಂತ, ಒಬ್ಬ ಸನ್ಯಾಸಿ ಊರಾಗೆ, ಹಗಲೆಲ್ಲ ಊರಾಗೆಲ್ಲ ತಿರುಗಾಡ್ಕೊಂಡು ಬಂದ್ಬಿಡೋದು, ಆರಾಮಾಗಿ ಕೆಂಪು ಬಟ್ಟೆ ಹಾಕೊಂಡು ಆರಾಮಾಗಿ ಬಂದ್ಬಿಡೋದು. ಈ ತೊರೆ ಬರ್ತತ್ತೆ, ಅಲ್ಲಿಗೆ ಹೋಗೋದು, ಕ್ಲೀನಾಗಿ ಸ್ನಾನ ಮಾಡೋದು, ಬಟ್ಟೆ ಹಾಕೊಂಬೋದು, 4 ಮನೆ ತಗ ಇಸ್ಕೊಬಂದು ಊಟ ಮಾಡಿ ಕಾಲ ಮೇಲೆ ಕಾಲು ಹಾಕೊಂಡು ಕುತ್ಕೊಬೋದು. ನಾನು ರೈತ, ಹಗಲೆಲ್ಲ ಕೆಲಸ ಮಾಡಿ ಬಟ್ಟೆಗಳೆಲ್ಲ ಮಾಸಿರ್ತೇವೆ, ಹೋಗಲ್ಲ ಉಸ್ ಅಂತ ಸುಮ್ಮನೆ ಅಲ್ಲಿ ಕುತ್ಕೊಂಡ್ರೆ ಆತ ಸನ್ಯಾಸಿ ಅಂತಿದ್ದಂತೆ. ಸನ್ಯಾಸಿ ಸೈ ಸೈ ಕಂಟಿನ್ಯೂ ರಾತ್ರಿಗಳು ಪೂರ ಇಟ್ಕೊಂಡ್ಬಿಡ್ತು. ಸನ್ಯಾಸಿ ಯಾರ ಮನೆಗೆ ಹೋಗ್ತಾನೆ ಊಟಕ್ಕೆ? ಯಾರು ಮತ್ತೆ ಹೋದ್ರೆ ಹೋಗ ಮರ, ನಾವಿನ್ನ ಕಟ್ಟಿಗೆ ತಂದಿಲ್ಲ, ಅದಿಲ್ಲ ಇದಿಲ್ಲ, ನಾವಿನ್ನ ಮಾಡಿಲ್ಲ, ನಿನ್ಗೆ ಯಾರು ಇಡ್ತಾರೆ ತಾಯಿ ಮಂದ್ಲು. ಅದೇ ಹೋದ ರೈತ ಏನು ಮಾಡ್ದ? ಫಸ್ಟ್ ಕ್ಲಾಸಾಗಿ ಊಟ ಮಾಡ್ದ, ಒಳ್ಳೆ ಬಟ್ಟೆ ಹಾಕ್ಕೊಂಡು ಸ್ನಾನ ಮಾಡಿ ಊಟ ಮಾಡಿ ಬಟ್ಟೆ ಹಾಕ್ಕೊಂಡು ಹೋಗಿ ಅಲ್ಲಿ ಕುತ್ಕೊಂಡು ಕಾಲ ಮೇಲೆ ಕಾಲು ಹಾಕ್ಕೊಂಡು ಅವಾಗ ಅಂದಂಥ ಸನ್ಯಾಸಿ. ಸಂಸಾರ ಸೈ ಸೈ ಸನ್ಯಾಸಿ ಸಿ ಸಿ ಅಂತ. ಇದು ಒಂದು ಉದಾಹರಣೆ ರೈತ ಹೆಂಗಿರ್ಬೋದು ಅಂತ. ಯಾರಿಗೂ ಅಂಜಂಗಿಲ್ಲ, ನಾವು ಫಸ್ಟ್ ಕ್ಲಾಸಾಗಿ ಇರ್ಬೋದು. ಸ್ವಲ್ಪ ಕಷ್ಟ ಮಾಮೂಲಿ ಇರ್ತದೆ, ನಾವು ಕಷ್ಟಪಟ್ಟು ಮಾಡಿದ್ರೆ ದೇವ್ರ ಒಂದು ಬೆಳೆ ಎಲ್ಲ ಒಂದು ಬೆಳೆ ಕೊಟ್ಟೆ ಕೊಡ್ತಾನೆ. ನಾವು ಸುಖವಾಗಿರ್ತೀವಿ, ರೈತರು ಹೆಂಡ್ರು ಮಕ್ಕಳು ಎಲ್ಲ ಮಟ್ಸೋಕೆ ಸಂಸಾರ ಸುಖವಾಗಿ ನಡೆಸ್ಕೊಂಡು ಆರಾಮಾಗಿರ್ಬೋದು. ಇದಿಷ್ಟು ಹೇಳ್ಬೋದು ಸರ್. ರಂಗಪ್ಪ, ಈ ಕಾರ್ಯಕ್ರಮ ಕೇಳೋಂಥ ರೈತರು ನಿಮ್ಮನ್ನು ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೋದು? ನನ್ನನ್ನು ಈಗ ಸಂಪರ್ಕ ಮಾಡ್ಬೇಕಂದ್ರೆ ಚಳ್ಳಕೆರೆ ತಾಲೂಕು ಗುಡಿಹಳ್ಳಿ ತಳುಕೋಬಳಿ. ಈಗ ನನ್ನ ನಂಬರ್ ಹೇಳ್ತೀನಿ ನಾನು, 9900-8665-68. ಈ ನಂಬರ್ಗೆ ಫೋನ್ ಮಾಡಿದ್ರೆ ನನ್ನ ಹೆಸರು ಬಡಗಿ ರಂಗಣ್ಣ ಅಂತ. ಯಾರು ಬಂದರೂ ನಾನು ತೋರಿಸ್ತೀನಿ, ನಾನು ಯಾವ ಥರ ಮಾಡಿದ್ದೀನಿ ಅಂತ ನಾನು ತೋರಿಸ್ತೀನಿ. ನಾನು ನೀರಿಗೋಸ್ಕರ ಅದೇ ನಾನು ಹೇಳಿದ್ನಲ್ಲ, 4-5 ಲಕ್ಷ ಕಷ್ಟಪಟ್ಟು ಅದಕ್ಕೆ ಬಂಡವಾಳ ಹಾಕಿ ನೀರು ಮಾಡ್ಕೋಬೇಕು. 7 ಎಕರೆಗೆ ಈಗ 4 ಕಡೆ ನೀರು ನಿಂತ್ಕೊಂತ, 7 ಎಕರೆಗೆ ಫುಲ್ಲು 4 ಕಡೆಗೆ ನೀರು. ಅದ್ರ ತುಂಬ ನಾನು ಮಾವಿನ ಗಿಡ ಹಾಕಿದ್ದೀನಿ, ಬೆಳೆ ಬಂದೈತೆ, ಮುಗೀತು. ಅದ್ರ ಪಾದ ದುಡ್ದಾಗ್ತದೆ, ಅದ್ರ ಬಗ್ಗೆ ಏನು ಚಿಂತೆ ಇಲ್ಲ. ಇಷ್ಟು ಮಾಡಿದ್ರೆ ರೈತರು ಏನೋ ಒಂದು ಒಟ್ಟು ನಾವು ಮಾಡಲೇಬೇಕು, ಇದನ್ನು ಬೆಳೀಲೇಬೇಕಂತ ತೀರ್ಮಾನ ತಗೊಂಡ್ರೆ ಬೆಳೆದೇ ಬೆಳಿತೀವಿ, ಉದ್ದು ಮುಟ್ಟೆ ಮುಟ್ತೀವಿ. ರೈತ ಬಂದವರೇ, ಇದು ಗುಡಿಹಳ್ಳಿಯ ರಂಗಪ್ಪ ಅವರ ಮೊಬೈಲ್ ಸಂಖ್ಯೆ 9900-8665-68. ಬಹಳ ಸಂತೋಷ ರಂಗಪ್ಪರ, ಇದುವರೆಗೂ ನಿಮ್ಮ ಸಮಗ್ರ ಕೃಷಿ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಹೆಚ್ಚಿನ ಯಶಸ್ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು, ನಮಸ್ಕಾರ. ನಮ್ಮೆಲ್ಲ ರೈತರು ಬಾಂಧವರಿಗೂ ನನ್ನ ನಮಸ್ಕಾರಗಳು. ಕಷ್ಟಪಟ್ಟು ಮಾಡ್ರಿ, ದೇವ್ರು ಕೊಡ್ತಾನೆ, ಇಷ್ಟು ಹೇಳ್ಬೋದು ನಾನು. ಸಮಗ್ರ ಕೃಷಿಯ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ಗುಡಿಹಳ್ಳಿ ಗ್ರಾಮದ ಕೃಷಿಕ ಓ ರಂಗಪ್ಪ ಅವರೊಂದಿಗಿನ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ ಗೋಪನಹಳ್ಳಿ. ಏನೇ, ನಾನು ನಮ್ಮ ಈ ವ್ಯಾಪಾರ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಾಡ್ರಿ, ನಿಮ್ಮನ್ನ ತಡೆದವ್ರು ಯಾರು? ಹಂಗಲ್ಲಮ್ಮ, ಯಾರು ತಡಿತಾ ಇಲ್ಲ, ಆದ್ರೆ ಯಾರ ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ನಾನಿಲ್ವಾ, ನನ್ನಿಂದ ಹೇಳು ಹೇಳು, ಏನ್ ನಿನ್ನಿಂದ ಆಗತ್ತ? ಅದ ಹಾಗೆ ಆಕಾಶವಾಣಿ ಇದೆ ಅಲ್ವಾ, ಅವ್ರ ಜಾಲ ರಾಷ್ಟ್ರಾದ್ಯಂತ ಇದೆ ಅಂತ ಕೇಳಿದೀನಿ. ಸರಿ ಅಮ್ಮ, ಅದರಿಂದ ನನಗೇನ್ ಲಾಭ ಅಂತ? ಖಂಡಿತ ಲಾಭ ಇದೆ. ಆಕಾಶವಾಣಿ ಜಾಹೀರಾತು ಮೂಲಕ ಯಾವುದೇ ನಗರದ ಗ್ರಾಹಕರನ್ನ ನೀವು ತಲುಪಬಹುದು. ಸರಿ, ಹಾಗಾದ್ರೆ ಅದನ್ನು ನೀನೇ ಹೇಳ್ಬಿಡು, ಈ ಆಕಾಶವಾಣಿನ ನಾನು ಹೇಗ್ ಸಂಪರ್ಕಿಸಬೇಕು ಅಂತ? ತುಂಬಾ ಸುಲಭ, ಹೇಳ್ತೀನಿ ಕೇಳಿ. ಒಂದ್ ನಂಬರ್ ಹೇಳ್ತೀನಿ, ಬರ್ಕೊಂತೀರಾ? ಬರ್ಕೊತೀನಿ. 8700-0001-0042-42 ಇರು, ಒಂದ್ ನಿಮಿಷ, ಈಗಲೇ ಫೋನ್ ಮಾಡ್ಬಿಡ್ತೀನಿ. 8700-0001-42-42 ಅಷ್ಟೇ ಸುಲಭ. ಇದೀಗ ಸಂಗೀತ ಶ್ರೀಕೃಷ್ಣನ್ ಮತ್ತು ಹೆಚ್ ಆರ್ ಕೆ ಪ್ರಸಾದ್ ಅವರ ಧ್ವನಿಯಲ್ಲಿ ಒಂದು ಜನಪದ ಗೀತೆ.